ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಸಾಕಾರ ಸಾಧನೆಯೇನೋ ಸುಲಭವಾದದ್ದೇ, ಆದರೆ ಬಾಯಲ್ಲಿ ಹೇಳುವಷ್ಟು ಸುಲಭವಾದ್ದಲ್ಲ. ಸಾಕಾರ ಸಾಧನೆ ಭಕ್ತಿ ಬಹಳ ಸುಲಭ ಅಂತ, ಸುಲಭ ಹೌದು ಅಲ್ಲ ಅಂತಲ್ಲ. ಆ ನಿರಾಕಾರವಾದಕ್ಕೆ, ನಿರಾಕಾರ ಸಾಧನೆಗೆ, ಅವ್ಯಕ್ತದ ಸಾಧನೆಗೆ ಹೋಲಿಸಿ ನೋಡಿದರೆ ಖಂಡಿತವಾಗಿಯೂ ಕೂಡ ಈ ಸಾಕಾರ ಪೂಜೆ, ಸಾಕಾರ ಭಕ್ತಿ, ಭಕ್ತಿ ಮಾರ್ಗ ಸುಲಭವಾದದ್ದೇ. ಅದಕ್ಕೆ ಹೋಲಿಸಿದಾಗ ಮಾತ್ರ ಇದು ಸುಲಭವೇ ವಿನಃ ಇದೇ ಸುಲಭ ಅಂತ ಅರ್ಥ ಅಲ್ಲ. ಅಥ ಇದು ಬರೀ ಸುಲಭ ಅಂದರೆ ಬಾಳೆಹಣ್ಣು ನುಂಗಷ್ಟು ಅಂತ ಖಂಡಿತ ತಿಳ್ಕೊಳಕ್ ಹೋಗಬಾರ್ದು. ಯಾಕೆಂದ್ರೆ ಅನಂತನಾದ ಭಗವಂತ ನಮ್ಮ ಸ್ವಾಧೀನನಾಗಬೇಕಾಗಿದೆ. ಅವನನ್ನು ಪಡೆದ ಮೇಲೆ ಇನ್ನು ಪಡೆಯುವಂತ ಕೆಲಸವೇ ಇಲ್ಲ, ಸುಮ್ಮನೆ ಕೂತ್ಕೋಬೇಕಾಗುತ್ತೆ. ಅಥವಾ ಅದಕ್ಕೆಲ್ಲ ಆನಂದಕ್ಕಿಂತ ಅಮೂಲ್ಯವಾದ ಆನಂದ ಅದು. ಆ ಆನಂದವನ್ನು ಕೊಡಬೇಕಾದ್ರೆ ಈ ನಮ್ಮ ಹತ್ರ ಏನೇನೋ ಚೂರು ಪಾರುಗಳೆಲ್ಲ ಇದೆಯೋ ಅವುಗಳನ್ನೆಲ್ಲ, ಅವುಗಳ ಮೇಲೆ ಏನು ಮೋಹ ಮೋಹ ಅಂತ ಹೇಳ್ತಕ್ಕಂಥ ಅದು ಅಂಟ್ಕೊಂಡಿದೆಯೋ, ಅದನ್ನೆಲ್ಲ ಬಿಡದೆ ಹೇಗೆ ಅದನ್ನು ಪಡೆಯೋಕೆ ಸಾಧ್ಯ? ಭಕ್ತಿಯೇ ಆಗಲಿ ಜ್ಞಾನವೇ ಆಗಲಿ, ಮೋಹ ನಾಶ ಅಂತ ಹೇಳ್ತಕ್ಕಂಥದ್ದು ಎರಡಕ್ಕೂ ಸಮಾನ. ಇದು ಭಗವಂತನ ಪ್ರೀತಿ ಮಾಡ್ತಾ ಮಾಡಿ ಪ್ರಾಪಂಚಿಕ ಮೋಹ ಹೊರಟೋಗುತ್ತೆ. ಅದು ಮೋಹವನ್ನು ಹೋಗಲಾಡಿಸ್ಕೊಳ್ತಾ ಹೋಗಲಾಡಿಕೊಳ್ತಾ ಆ ಅದ್ವೈತದ ಮೇಲೆ ಒಂದು ಅಭಿಮಾನ ಹುಟ್ಟುತ್ತೆ, ಆಸಕ್ತಿ ಹುಟ್ಟುತ್ತೆ. ಇದು ಇತಿ ಇತಿ ಮಾರ್ಗ, ಅದು ನೇತಿ ನೇತಿ ಮಾರ್ಗ. ಅದು ಬೇಡ ಬೇಡ ಬೇಡ ಅಂದ್ಕೊಂಡು ಹೋಗಬೇಕು. ಬೇಡ ಅಂತ ಹೇಳ್ತಕ್ಕಂಥ ಶಕ್ತಿ ಎಷ್ಟು ಜನರಿಗಿದೆ? ಬೇಕು ಬೇಕು ಬೇಕು ಅಂತ ಹೇಳ್ತಕ್ಕಂಥ ಆ ಸ್ಥಿತಿ ನಮ್ಮ ಮನಸ್ಸಿನಲ್ಲಿ ರೂಢ ಮೂಲವಾಗಿರುವಾಗ ಬೇಡ ಅಂತಂದುಕೊಂಡು ಆ ಬೇಕಾದದ್ದನ್ನ ಪಡೆಯುವುದಕ್ಕೆ ಯಾರಿಗೆ ತಾನೇ ಸಾಧ್ಯ? ಅದರಿಂದ ಅದು ಕಷ್ಟವೇ. ಅಂದ ಮಾತ್ರಕ್ಕೆ ಭಗವಂತನೇ ಬೇಕು ಅಂತ ಹೇಳ್ತಕ್ಕಂತಹ, ಭಗವಂತನ ಅಲ್ಲದೆ ಇನ್ಯಾವುದೂ ಬೇಡ ಅಂತ ಹೇಳಬೇಕಾಗಿಲ್ಲ, ಭಗವಂತನೇ ಬೇಕು ಅಂತ ಹೇಳಬಲ್ಲಂತಹ ಹೃದಯ ನಮ್ಮಲ್ಲಿ ಎಷ್ಟು ಜನರಿಗೆ ಇರೋಕೆ ಸಾಧ್ಯ? ಅದರಿಂದ ಸಾಕಾರ ಸಾಧನೆಯೇನೋ ಸುಲಭವಾದದ್ದೇ, ಆದರೆ ಬಾಯಲ್ಲಿ ಹೇಳುವಷ್ಟು ಸುಲಭವಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಅದಕ್ಕೆ ಕೊಡತಕ್ಕಂತಹ ಬೆಲೆಯನ್ನ ಕೊಟ್ಟೇ ಅದನ್ನು ಪಡೆಯಬೇಕಾಗುತ್ತೆ ಎಂದ ತಾತ್ಪರ್ಯ. ನಿರಾಕಾರ ಸಾಧನೆ, ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇರ್ತಾರೆ, ನಿರಾಕಾರ ಸಾಧನೆ, ಜ್ಞಾನಯೋಗ ಸಾಧನೆ, ಇದನ್ನ ಭಕ್ತನ ಮುಂದೆ ವಿವರಿಸಬಾರದು. ಬಹಳ ಕಷ್ಟಪಟ್ಟ ನಂತರ ಆತನಲ್ಲಿ ಸ್ವಲ್ಪ ಭಕ್ತಿ ಉಂಟಾಗಬಹುದು, ಎಲ್ಲ ಸ್ವಪ್ನವತ್ ಅಂತ ವಿವರಿಸಿಬಿಟ್ಟಿದ್ದೆ ಆದರೆ ಆತನ ಭಕ್ತಿಗೆ ಹಾನಿ ಉಂಟಾಗಿಬಿಡುತ್ತೆ ಅಂತ. ಭಕ್ತ ಏನಂತ ಭಾವಿಸ್ತಾ ಇದ್ದಾನೆ, ಈ ಸೃಷ್ಟಿಯೆಲ್ಲ ಪರಮಾತ್ಮನದ್ದು ಅಂತ. ತಂದೆ ತಾಯಿ ಇಷ್ಟ ಮಿತ್ರ ಬಂಧು ಬಳಗ ಆಸ್ತಿ ಪಾಸ್ತಿ ಮನೆ ಪ್ರತಿಯೊಂದು ಕೂಡ ಪರಮಾತ್ಮನ ವಸ್ತು. ಯಾವುದು ಪರಮಾತ್ಮನ ವಸ್ತು ಅಲ್ಲ? ಪ್ರತಿಯೊಂದು ನನ್ನ ದೇಹವೂ ಕೂಡ ಪರಮಾತ್ಮನ ವಸ್ತು. ದೇಹೋ ದೇವಾಲಯ ಪ್ರೋಕ್ತ. ಈ ಒಂದು ಭಾವನೆಯಿಂದ ಹೋಗ್ತಾ ಇದ್ದಾನು. ಪ್ರಪಂಚದಲ್ಲಿ ಕಾಣತಕ್ಕಂತಹ ಪ್ರತಿಯೊಂದು ವಸ್ತು ಕೂಡ ಆ ಪರಮಾತ್ಮನಿಗೆ ಸೇರಿದ್ದು. ನಾನು ಯಾವ ಪರಮಾತ್ಮನನ್ನು ಪ್ರೀತಿಸ್ತಾ ಇದ್ದೇನೋ ಆ ಪರಮಾತ್ಮನಿಗೆ ಸೇರಿದ್ದು ಅಂತನೋ ಭಾವನೆಯಿಂದ ಹೋಗ್ತಾ ಇದ್ದಾನೆ. ಅಂತಹ ಒಂದು ಭಕ್ತಿ ಭಾವದಿಂದ ಹೋಗ್ತಾ ಇರುವಾಗ ಈ ಜ್ಞಾನಿ ಅವನಿಗೆ ಎದುರಾಗಿ, ಏನಯ್ಯ ಮೂರು ಕಾಲದಲ್ಲೂ ಈ ಪ್ರಪಂಚ ಇರಲೇ ಇಲ್ಲ, ಹಿಂದೆಯೂ ಇರಲಿಲ್ಲ, ಈಗಲೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ, ಈ ಕಾಣ್ತಕ್ಕಂಥದ್ದು ಕೇವಲ ಭ್ರಮೆ ಅಂತ ಹೇಳಿದಾಗ ಅವನು ಭಕ್ತಿ ಏನು ಪಾಡ ಏನಾಗಬೇಕು? ಆದ್ರಿಂದ ಭಕ್ತನ ಮುಂದೆ ಜ್ಞಾನಿಯ ಮನೋಭಾವವನ್ನು ಬಿಚ್ಚಬಾರದು. ಆದ್ರಿಂದ ಭಕ್ತನಾದವನು ವಾದೋ ನಾವಲಂಬ್ಯ. ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಇತರ ಮತೀಯರೊಂದಿಗೆ ಇತರ ಸಂಪ್ರದಾಯದವರೊಂದಿಗೆ ವಾದವನ್ನು ಹೂಡ್ತಾ ಕುಳಿತಿರಬಾರದು. ಭಕ್ತಿಯೇ ಶ್ರೇಷ್ಠವಾದ್ದು, ಪರಮಾತ್ಮನದ್ದೇ ಇದೆಲ್ಲ ಸೊತ್ತು ಅಂತ ಈ ರೀತಿಯಲ್ಲಿ ಅವನ ಭಕ್ತಿ ಮಾರ್ಗಕ್ಕನುಸಾರವಾದಂತಹ ಯಾವ ತತ್ವವನ್ನು ಪ್ರತಿಪಾದಿಸ್ತಾ ಕುಳಿತುಕೊಳ್ಳಬಾರದು. ಯಾಕೆಂತಂದ್ರೆ ಆ ಪ್ರತಿಪಕ್ಷದವನಿದಾನಲ್ಲ ವಿರೋಧಿ, ಅವನು ತನ್ನ ವಾದವನ್ನ ಅತ್ಯಂತ ತೀವ್ರವಾಗಿ ಮಂಡಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದನೇದಾಗಿ ಇವನ ಭಾವನೆ ಶುಷ್ಕವಾಗಿ ಬಿಡುತ್ತೆ, ಎರಡನೇದಾಗಿ ಆ ಎದುರಾಳಿಯ ವಿಚಾರಧಾರೆ ಏನಾದರೂ ಸಮರ್ಪಕವಾಗಿ ಕಾಣಿಸಿದಾಗ ಇವನ ದಾರಿ ಸಂಪೂರ್ಣ ನಾಶವಾಗಿ ಹೋಗ್ಬಿಡುತ್ತೆ, ಬದಲಾಗಿ ಹೋಗ್ಬಿಡುತ್ತೆ. ಅರ್ಧ ದಾರಿಗೆ ಹೋಗಿ ಆ ದಾರಿಯಲ್ಲಿ ಮುಗ್ಗರಿಸಿ ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗುವ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲ ಸ್ವಪ್ನವತ್ತಂತ ಭಕ್ತಿ ಯೋಗಿಯ ಮುಂದೆ ವಿವರಿಸಿಬಿಟ್ಟಿದ್ದೆ ಆದರೆ ಆತನ ಭಕ್ತಿಗೆ ಹಾನಿ ಉಂಟಾಗಿಬಿಡುತ್ತೆ ಅಂತ ಮುಂದುವರಿಸ್ತಾರೆ. ಕಬೀರ್ ದಾಸ ನಿರಾಕಾರವಾದಿ, ಶಿವ ಕಾಳಿ ಕೃಷ್ಣ ಇವರಿಗೆ ಆತ ಮನ್ನಣೆ ತೋರಿಸ್ತಾ ಇರಲಿಲ್ಲ. ಅವರ ವಿಷಯವಾಗಿ ಆತ ತಮಾಷೆ ಮಾಡ್ತಿದ್ದ. ಆತ ಹೇಳ್ತಿದ್ದ, ಕಾಳಿ ಅಕ್ಕಿ ಬಾಳೆಹಣ್ಣು ತಿಂದು ಜೀವಿಸ್ತಾ ಇದ್ಲು, ಕೃಷ್ಣ ಗೋಪಿಯರ ಕೈಚಪ್ಪಾಳೆಗನುಸಾರ ಕಪಿ ಹಾಕಿ ಕುಣಿತಾ ಇದ್ದ. ಕಬೀರದಾಸರು ಈ ತರ ಹೇಳ್ತಾ ಇದ್ರಂತೆ. ಕಬೀರದಾಸರು ನಿರಾಕಾರವಾದಿಗಳು, ಆದ್ರಿಂದ ಸಾಕಾರವಾದಿಗಳ ಕುರಿತಾಗಿ ಈ ಮಾತನ್ನ ಅವರು ಬಹುಶಃ ಪ್ರಾರಂಭಾವತ್ತಿಲೇ ಹೇಳಿರಬಹುದೇನೋ. ಆಮೇಲೆ ಅನುಭವ ಆದ ಮೇಲೆ ಯಾರು ಈ ತರ ಇನ್ನೊಂದು ಮತವನ್ನ ಟೀಕಿಸೋದಕ್ಕೆ ಹೋಗೋದಿಲ್ಲ, ಅದು ಅನುಭವದ ಲಕ್ಷಣ ಅಲ್ಲ. ಕಾಳಿ ಅಕ್ಕಿ ಬಾಳೆ ಹಣ್ಣು ತಿಂದು ಜೀವಿಸ್ತಾ ಇದ್ಲು ಅಂತ, ಅನ್ನ ಅಲ್ಲ, ಅದು ಬಹಳ ಮುಖ್ಯ ಅಲ್ಲಿ. ಯಾವಾಗಲೂ ತಮಾಷೆ ಮಾಡುವಾಗ, ತಮಾಷೆ ಅಲ್ಲ ಟೀಕೆ ಮಾಡುವಾಗ ಅಥವಾ ಟೀಸ್ ಮಾಡುವಾಗ, ಗೋಳು ಹೊಯ್ಕೊಳ್ಳುವಾಗ, ಚೇಷ್ಟೆ ಮಾಡುವಾಗ ಅನ್ನ ಬಾಳೆಹಣ್ಣು ತಿಂದ್ಕೊಂಡು ಜೀವಿಸ್ತಾ ಇದ್ಲು ಅಂತ ಹೇಳಿದ್ರೆ ಒಳ್ಳೆ ಮಾತಾಯ್ತಲ್ಲ ಅಲ್ವೇ, ಅನ್ನ ತಿನ್ಬೇಕಾದ್ದೆ. ಅಕ್ಕಿ ತಿಂತ ಇದ್ಲಂತೆ ಅವಳು. ಕೃಷ್ಣ ಗೋಪಿಯರ ಕೈಚಪ್ಪಾಳೆಗನುಸಾರ ಕಪಿ ಹಾಗೆ ಕುಣಿಯುತ್ತಿದ್ದ ಅಂತ ಮಾತನೋಡಿ, ಗೋಪಿಯರ ಕೈಚಪ್ಪಾಳೆಗನುಸಾರವಾಗಿ ಕುಣಿತಾ ಇದ್ದ ಅಂತ ಹೇಳಿದ್ರು ಏನೋ ತಡ್ಕೋಬಹುದಾಗಿತ್ತು. ಯಾಕೆಂತಂದ್ರೆ ಅವರ ಮೇಲಿನ ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರ ತಾಳಕ್ಕೆ ಸರಿಯಾಗಿ ಕುಣಿತಾ ಇದ್ದ. ಕಪಿ ಹಾಕೊಂಡಿತಾ ಇದ್ದ, ಯಾಕೆ ಕುಣಿತಾ ಇದ್ದ, ಕಪಿ ಹಾಕೊಂಡಿತಾ ಇದ್ದ ಅಂತ ಹೇಳಿದ್ರೆ ಅವರ ವಾದಕ್ಕೆ ಸೊಗಸು ಅಂದ್ರೆ ಅಷ್ಟು ಕಟುವಾಗಿ ಟೀಕಿಸ್ತಾ ಇದ್ದಾನಂತ ತಾತ್ಪರ್ಯ. ಈ ನಿರಾಕಾರವಾದಿಗಳು ಹೀಗೆಲ್ಲ ಮಾಡ್ತಾರೆ. ಸಾಕಾರವಾದಿಗಳು ಕೂಡ ಏನ್ ಕಡಿಮೆ ಇಲ್ಲ, ಅವರು ನಿರಾಕಾರವಾದಿಗಳನ್ನ ತಮಾಷೆ ಮಾಡ್ತಾರೆ. 12 ಗಂಟೆ ಆದ ಕೂಡಲೂ ಪ್ರಸಾದಕ್ಕೆ ಬರ್ತಿರ್ತಾನೆ, ಎಂಥ ನಿರಾಕಾರವಾದಿ ಆದರೂ ಕೂಡ ಅವನಿಗೊಂದು ಆಕಾರ ಇದೆಯಲ್ಲ, ಆ ಆಕಾರದಲ್ಲೂ ಕೂಡ ಹೊಟ್ಟೆ ಸೆಳೆತಕ್ಕಂಥ ಅದೊಂದು ದೊಡ್ಡ ಆಕಾರವನ್ನು ತಗೊಂಡಿರುತ್ತೆ. 12 ಗಂಟೆ ಆಯಿತು ಅಂತ ಹೇಳಿದ್ರೆ ಅದು ಈ ಭಕ್ತರು ಮಾಡಿಟ್ಟಿರ್ತಕ್ಕಂಥ ಪ್ರಸಾದವನ್ನು ಮೆಲ್ಲುವುದಕ್ಕೆ ಬರ್ತಾ ಇರುತ್ತೆ. ಹೀಗೆ ಅವರು ಅವ್ರನ್ನ ತಮಾಷೆ ಮಾಡ್ತಾ ಕಾಲ ಕಳೆಯುವುದಾಗುತ್ತೆ. ಇರಲಿ, ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ನಿರಾಕಾರ ಸಾಧಕ ಬಹುಶಃ ಮೊದಲು ದರ್ಶನ ಮಾಡಬಹುದು ದಶಭುಜ ಮೂರ್ತಿಯನ್ನ, ಬಳಿಕ ಚತುರ್ಭುಜ ಮೂರ್ತಿಯನ್ನ, ಕೊನೆಗೆ ಆತ ಅಖಂಡ ಜ್ಯೋತಿಯನ್ನ ದರ್ಶನ ಮಾಡಿ ಅದರಲ್ಲಿ ಲೀನವಾಗಿ ಬಿಡ್ತಾನೆ ಅಂತ. ನಿರಾಕಾರ ಸಾಧಕ ಬಹುಶಃ ಮೊದಲು ದರ್ಶನ ಮಾಡಬಹುದು ದಶಭುಜ ಮೂರ್ತಿಯನ್ನ, ಅಂತ ಹೇಳಿದ್ರು. ಬಹುಶಃ ಅದೇನದು ಬಹುಶಃ ಅಂತ ಹೇಳ್ಬಿಟ್ರಲ್ಲ, ಬಹುಶಃ ಅಂತ ಯಾರು ಬೇಕಾದ್ರೂ ಹೇಳ್ಬಹುದಲ್ವೇ. ಅನುಭವಸ್ಥರು ಹೇಳೋತ್ತಿಗೆ ಬಹುಶಃ ಹಾಗೆ ಹುಷಾ ಏನಿಲ್ವೇ ಇಲ್ಲ, ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳ್ಬೇಕು. ಆದ್ರೆ ಇಲ್ಲಿ ಬಹುಶಃ ಅಂತ ಹೇಳ್ಬಿಟ್ರಲ್ಲ, ನಿರಾಕಾರವಾದಿಗಳು ಬಹುಶಃ ದಶಭುಜ ಮೂರ್ತಿಯನ್ನ ಮೊತ್ತ ಮೊದಲ ಹಂತವಾಗಿ ದರ್ಶನ ಮಾಡಬಹುದು ಅಂತ. ಎಷ್ಟೇ ನಿರಾಕಾರದ ಧ್ಯಾನವನ್ನೇ ಮಾಡಿದರೂ ಕೂಡ ಭಗವಂತ ಆ ದಶಭುಜ ಮೂರ್ತಿಯಾಗಿಯೇ ಮೊದಲು ದರ್ಶನ ಕೊಡ್ತಾನೆ, ಆಮೇಲೆ ಚತುರ್ಭುಜ ಮೂರ್ತಿಯಾಗಿ, ಆಮೇಲೆ ದ್ವಿಭುಜ ಮೂರ್ತಿಯಾಗಿ ದರ್ಶನ ಕೊಡ್ತಾನೆ ಅಂತನ್ನೋದೊಂದು ಅನುಭವ ಇದೆ. ಅನುಭವ ಇದೆ ನಿಜ, ಆದರೆ ಎಲ್ರಿಗೂ ಅದೇ ಅನುಭವ ಆಗುತ್ತೆ ಅಂತ ನಿಯಮ ಇಲ್ಲ. ಆಧ್ಯಾತ್ಮಿಕ ಅನುಭವದ ಹಂತದಲ್ಲಿ ವ್ಯತ್ಯಾಸ ಇದೆ, ವ್ಯಕ್ತಿ ವ್ಯಕ್ತಿಗೂ ವ್ಯತ್ಯಾಸ ಇದೆ. ಕೆಲವರಿಗೆ ಏನೋ ಅನುಭವ ಆಗದೆ ಕೊನೆಗೆ ಆ ಒಂದು ಅನುಭೂತಿ ಆಗಬಹುದು. ಯಾವ ಒಂದು ನಿರಾಕಾರ ಪರಬ್ರಹ್ಮದ ಅನುಭವ ಆಗಬೇಕೋ ಅದು ನೇರವಾಗಿ ಆಗಬಹುದು. ಆ ರೀತಿಯಲ್ಲಿ ಅನುಭವ ಆದವರು ಆಮೇಲೆ ಆ ಒಂದು ಉನ್ನತ ಸ್ಥಿತಿಯಿಂದ ಕೆಳಕ್ಕೆ ಇಳಿದಾಗ ಇತರ ಕೆಲವು ಸಾಧಕರು ಅದೇ ನಿರಾಕಾರ ಸಾಧನೆಯಲ್ಲಿ ಮುಂದುವರಿಯುತ್ತಾ ಇರುವ ಸಂದರ್ಭದಲ್ಲಿ ತಮಗಾಗತಕ್ಕಂತಹ ದರ್ಶನಗಳು ಕುರಿತಾಗಿ ಹೇಳಿದ್ರೆ ಬಹುಶಃ ಇವರು ಹೇಳಬಹುದು, ಅಂಥದ್ದೇನು ಇಲ್ವಲ್ಲ, ನಿನಗೇನೋ ಭ್ರಮೆ, ನನಗಂಥದ್ದೇನು ಆಗಲಿಲ್ಲ ಅಂತ ಹೇಳಬಹುದು. ಬಹುಶಃ ನಿಮ್ದು ಸರಿಯಲ್ಲ, ನನ್ನ ಹಾಗೆ ಹೋಗಿ ನನ್ನ ದಾರಿಯಲ್ಲಿ ಹೋಗಿ ಅಂತ ಹೇಳಿದ್ರು ಹೇಳಬಹುದು. ಆದರೆ ಶ್ರೀರಾಮಕೃಷ್ಣರು ಮಾತ್ರ ಲೋಕಗುರು ಆಚಾರ್ಯಾಣಾಂ ಮಹಾಚಾರ್ಯ, ಎಲ್ಲ ಆಚಾರ್ಯರಿಗೂ ಆಚಾರ್ಯ. ಆದ್ದರಿಂದ ಅವರು ಪ್ರತಿಯೊಬ್ಬರ ಅನುಭವವನ್ನು ಕೂಡ ಒಪ್ಪಿಕೊಳ್ತಾ ಇದ್ರು. ಕಾರಣ ಪ್ರತಿ ಒಂದು ಅನುಭವವನ್ನು ಕೂಡ ತನ್ನೊಳಗೆ ಅವರು ಮಾಡಿಕೊಂಡಿದ್ರು. ಅದಕ್ಕೋಸ್ಕರ ನಮಗೋಸ್ಕರ ಹೇಳಿದ್ದವರು ಬಹುಶಃ ಮೊದಲು ದಶಭುಜಾ ದರ್ಶನ ಅಂತವರಿಗೆ ಆಗಬಹುದು ಅಂತ. ಒಂದು ವೇಳೆ ಕೆಲವರಿಗೆ ಆಗದೇ ಇದ್ರೆ ಬಹುಶಃ ಅವರಿಗೂ ಆಗದೇ ಇದ್ದಿರಬಹುದು. ಯಾಕೆ ಅಂತಂದ್ರೆ ಅನುಭವ ವಿಭಿನ್ನವಾದದ್ದು. ಯಾವ ಅನುಭವ? ಆ ಕೊನೆಯ ಅನುಭೂತಿ ಅದಲ್ಲ, ಆ ಕೊನೆಯ ಅನುಭವ ಆಗುವ ಮೊದಲು ಸಾಧನೆಯ ಹಂತದಲ್ಲಿ ಆಗುವಂತಹ ಅನುಭವಗಳಲ್ಲಿ ವ್ಯತ್ಯಾಸ ಇರುತ್ತೆ. ಆದ್ರಿಂದ ಅವರ ಅನುಭವಗಳನ್ನು ನೋಡಿ ಇವರು ತಮಗಾಗಲಿಲ್ವಲ್ಲ ಅಂತ ಚಿಂತಿಸಬಾರದು. ಅಥವಾ ಯಾರಿಗಾದರೂ ಅನುಭವ ಆಗದೇ ಇರುವುದನ್ನ ಕಂಡು ತಮಗೇನೋ ಮಧ್ಯೆ ಬಗೆ ಬಗೆಯ ದರ್ಶನಗಳಾದದನ್ನ ನೆನಪಿಸಿಕೊಂಡು ಹಾಗಾದ್ರೆ ನೀವೇನು ಸಾಧನೆಯಲ್ಲಿ ಮುಂದುವರೆದೇ ಇಲ್ಲ, ನಿಮಗೇನು ದರ್ಶನವೇ ಆಗಲಿಲ್ಲವಲ್ಲ ಅಂತ ಕಡೆಗಣಿಸಬಹುದು. ಹಾಗೆ ಮಾಡಬಾರದು. ಕೆಲವರಿಗೆ ಅನುಭವ ಆಗಬಹುದು, ಕೆಲವರಿಗೆ ಅನುಭವ ಆಗದೇ ಇರಬಹುದು, ಮತ್ತು ಈ ಅನುಭವಗಳು ಬಗೆ ಬಗೆಯಾಗಿರಬಹುದು. ಅದು ಇನ್ನೊಂದು ಬಹಳ ಅದ್ಭುತವಾದಂತಹ ವಿಚಾರ. ಸಮಾಧಿ ಸ್ಥಿತಿ ಪ್ರಾಪ್ತವಾದ ಮೇಲೆ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುತ್ತೆ ಅಂತ ಸ್ವಾಮಿ ಬ್ರಹ್ಮಾನಂದಜಿಯವರು ತಿಳಿಸಿದ ಮಾತನ್ನು ನಾವಿಲ್ಲಿ ನೆನಪಿಗೆ ತಂದುಕೊಳ್ಬೇಕು. ಹಾಗೆ ಆ ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ನಿಜವಾದ ರೀತಿಯಲ್ಲಿ ಆಗೋದಕ್ಕೆ ಪ್ರಾರಂಭಿಸಿದಾಗ ಬಗೆ ಬಗೆಯ ಅನುಭವಗಳಾಗುತ್ತವೆ. ಆ ಅನುಭವಗಳಿಗೆ ಲೆಕ್ಕ ಸಂಖ್ಯೆ ಇಲ್ಲ ಅಂತ ಸ್ವಾಮಿ ಬ್ರಹ್ಮಾನಂದಿಯವರದು ಇನ್ನೊಂದು ಮಾತು. ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರಾದಂತಹ ಸ್ವಾಮಿ ಬ್ರಹ್ಮಾನಂದರ ಅದ್ಭುತವಾದಂತಹ ಒಂದು ಹೇಳಿಕೆ, ಆಧ್ಯಾತ್ಮಿಕ ಅನುಭವಗಳಿಗೆ ಲೆಕ್ಕ ಸಂಖ್ಯೆ ಇಲ್ಲ ಅಂತ. ಆದ್ರಿಂದ ಈಗ ನಮ್ಮಲ್ಲಿ ಎಷ್ಟೋ ಜನ ಸಮಾಧಾನದ ನಿಟ್ಟುಸಿರು ಪಡ್ಕೊಳ್ಬಹುದು. ಏನೇನೋ ಭ್ರಮೆಯಿಂದ ಆಗತಕ್ಕಂತಹ ಕೆಲವಾರು ದರ್ಶನಗಳನ್ನ ಖಂಡಿತವಾಗಿಯೂ ಅದು ಆಧ್ಯಾತ್ಮಿಕ ದರ್ಶನವೇ. ಯಾಕೆ? ಆಧ್ಯಾತ್ಮಿಕ ಅನುಭವಗಳಿಗೆ ಆ ದರ್ಶನಗಳಿಗೆ ಲೆಕ್ಕ ಸಂಖ್ಯೆ ಇಲ್ಲ ನೋಡಿ. ಆ ಅಸಂಖ್ಯಾತವಾದಂತಹ ಅನುಭವಗಳಲ್ಲಿ ನಮ್ದು ಕೂಡ ಒಂದು ಯಾಕಾಗಬಾರದು ಅಂತ ನಾವು ತಿಳ್ಕೊಂಡು ತೃಪ್ತಿ ಪಡೆಯೋದಕ್ಕೆ ಸಾಧ್ಯವಿದೆ. ಆದರೆ ನಮ್ಮ ನಮ್ಮ ಅನುಭವಗಳನ್ನ ವರೆಗೆ ಹಚ್ಚಿ ನೋಡಿಕೊಳ್ಬೇಕು. ಶ್ರೀರಾಮಕೃಷ್ಣರ ಅತ್ಯಂತ ಅದ್ಭುತವಾದಂತಹ ಕೊಡುಗೆ ಹಲವಾರು ಇವೆ ಈ ಆಧ್ಯಾತ್ಮಿಕ ಜೀವನದಲ್ಲಿ. ಈ ಜೀವನಕ್ಕೆ ಸಂಬಂಧಪಟ್ಟಂತೆ ಅವರ ಕೊಡುಗೆ ಹಲವಾರು ಇವೆ. ಅದರಲ್ಲಿ ಒಂದು ಯಾವುದು ಅಂತಂದ್ರೆ, ಅವರವರಿಗೆ ಆಗತಕ್ಕಂತಹ ಆಧ್ಯಾತ್ಮಿಕ ಅನುಭವಗಳನ್ನು ವರೆಗೆ ಹಚ್ಚಿ ಅದು ಸರಿಯೋ ಅಥವಾ ಭ್ರಮೆಯೋ ಅಂತ ನೋಡಿಕೊಳ್ಳುವಂತಹದ್ದು, ತಾನೇ ತನ್ನ ಅನುಭವವನ್ನು ಪರೀಕ್ಷೆ ಮಾಡಿಕೊಳ್ಳತಕ್ಕಂಥದ್ದು. ಶ್ರೀರಾಮಕೃಷ್ಣರು ಕಾಳಿಮಾತೆಯ ಸಾಕ್ಷಾತ್ಕಾರವನ್ನು ಪಡೆಯುವ ಸಂದರ್ಭದಲ್ಲಿ ಹೇಗೆ ಹೇಗೆ ಆ ಕಾಳಿಯನ್ನು ಪರೀಕ್ಷಿಸಿದ್ರು ಅಂತನ್ನೋದರಲ್ಲಿ ಒಂದು ಉದಾಹರಣೆ ಕೊಡೋದಿದ್ರೆ, ಆ ಕಾಳಿಯ ಮೂಗಿನ ಹೊಳ್ಳೆಗಳಿಗೆ ತಮ್ಮ ಬೆರಳನ್ನಿಟ್ಟು ಆ ಬೆರಳಿಗೆ ಅವಳ ಬಿಸಿ ಉಸಿರು ಸೋಕುತ್ತೋ ಇಲ್ವೋ ಅಂತನ್ನೋದನ್ನ ಪರೀಕ್ಷೆ ಮಾಡಿದ್ರು. ಕೇವಲ ತಮ್ಮ ಅನುಭವ ಮಾತ್ರ ಅಲ್ಲ, ಆ ಕಾಳಿಯು ನಿಜವಾಗಿಯೂ ಜೀವಂತವಾಗಿ ಅಲ್ಲಿ ಇದ್ದಾಳೆಯೇ ಅಥವಾ ಕೇವಲ ಭ್ರಮೆಯಿಂದ ನಾನು ಆ ಕಲ್ಲನ್ನೇ ಕಾಳಿ ಅಂತ ಕರಿತಾ ಇದ್ದೇನೆಯೇ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಿದವರು. ತಮ್ಮ ಅನುಭವವನ್ನು ಕೂಡ, ತಮ್ಮ ಆ ಇಂದ್ರಿಯ ಶಕ್ತಿ, ಮುಖ್ಯವಾಗಿ ಆ ಗುಹ್ಯೇಂದ್ರಿಯ ಸಂಯಮ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆ ಇಂದ್ರಿಯ ಜಯ ಅಂತ ಏನು ಶಬ್ದ ಇದೆಯೋ, ಆ ಇಂದ್ರಿಯ ಜಯ ಅಂತ ಹೇಳ್ತಕ್ಕಂಥದ್ದು ತಮಗೆ ಎಷ್ಟು ಮಟ್ಟಿಗೆ ಲಭಿಸಿದೆ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಿಕೊಂಡದ್ದು. 6 ತಿಂಗಳವರೆಗೆ ತಮ್ಮ ಪ್ರಾಯಪ್ರಬುದ್ಧಿಯಾದಂತಹ ಮಡದಿಯನ್ನ ತಮ್ಮ ಹಾಸಿಗೆಯ ಮೇಲೆ ಮಲಗಿಸಿಕೊಂಡು ತಾವು ಅವಳ ಜೊತೆಯಲ್ಲಿ ಇದ್ದು ಅಗ್ನಿ ಪರೀಕ್ಷೆಯಲ್ಲಿ ಪಾಸಾದವರು. ಆ ರೀತಿಯಲ್ಲಿ ತಮ್ಮ ಬ್ರಹ್ಮಚರ್ಯವನ್ನೇ ಪರೀಕ್ಷೆ ಮಾಡಿಕೊಂಡವರು. ಕಾಮಾರ್ಪುಕುರಕ್ಕೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತೆ ಹೊರಗೆ ಹಚ್ಚಿಕೊಳ್ತಾರೆ ಅವರು. ಒಮ್ಮೆ ಕಾಮಾರ್ಪುಕುರದ ಒಬ್ಬ ಜಮೀನ್ದಾರ, ಬಹಳ ಶ್ರೀಮಂತ, ಅವನು ಈ ಬಡ ಬ್ರಾಹ್ಮಣರ ಮನೆಗೆಲ್ಲ ಬರ್ತಕ್ಕಂಥವನೇ ಅಲ್ಲ. ಆದರೆ ಶ್ರೀರಾಮಕೃಷ್ಣ ಕೂತ್ಕೊಂಡು ಯೋಚನೆ ಮಾಡ್ತಾರಂತೆ, ಆ ಜಮೀನ್ದಾರ ಏನಾದರೂ ನನ್ನನ್ನು ಮಾತಾಡಿಸೋದಕ್ಕೆ, ನನ್ನ ಈ ಕುಟೀರಕ್ಕೆ, ಈ ಗುಡಿಸಲಿಕ್ಕೆ ಬಂದ್ರೆ ಆಗ ನನಗಾದಂತಹ ಆಧ್ಯಾತ್ಮಿಕ ಅನುಭವ ಎಲ್ಲ ಸತ್ಯ ಅಂತ ಭಾವಿಸ್ತೇನೆ ಅಂತ. ಅವನೊಂದು ವೇಳೆ ಬರದೆ ಹೋದ್ರೆ ಮತ್ ಪುನಃ ಸಾಧನೆಗೆ ಇಳಿತಾ ಇದ್ರು ಅವರು, ಬಿಡೋದಿಲ್ಲ ಅವರು. ಯಾಕೆಂತಂದ್ರೆ ಆ ಜಮೀನ್ದಾರ ಬರಲೇ ಇಲ್ವಲ್ಲ, ಅಂದ್ರೆ ಶ್ರೀಮಂತರನ್ನ ಆಕರ್ಷಿಸತಕ್ಕಂತಹ ಉದ್ದೇಶ ಅಂತ ಹೇಳ್ತಕ್ಕಂಥದ್ದಲ್ಲ. ಇಲ್ಲಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಂಡದ್ದು. ಆ ಜಮೀನ್ದಾರ ಅತ್ಯಂತ ಸರಳ ಭಾವದಿಂದ ಇವರ ಮನೆಗೆ ಬಂದು ಉಪಚಾರವಾಗಿ ಶ್ರೀರಾಮಕೃಷ್ಣನ ಮಾತನಾಡ್ತಿ ಹೋದನಂತೆ. ಆಗ ಅವರಿಗೆ ಸಮಾಧಾನ ಆಯ್ತು, ಆ ಶಕ್ತಿ ನಿಜಕ್ಕೂ ಇದೆ, ಬಂದನಲ್ಲ ಅವನು, ಸುಮ್ಮನೆ ತಾನು ಭಾವಿಸಿದ ಮಾತ್ರಕ್ಕೆ ಅವನು ಬಂದನಲ್ಲ ಅಂತ. ಹೋಗ್ಲಿ, ಅದಾಯ್ತು ಅಂತ ಇವರಿಗೇನ ತೃಪ್ತಿ ಆಯ್ತೇನೋ. ಇನ್ನೊಮ್ಮೆ ಅವನೇನೋ ಬಂದ, ಅವನು ಮನುಷ್ಯ ಅವನು ಅಲ್ವೇ, ಏನೋ ನನ್ನ ಮನಸ್ಸಲ್ಲಿ ಭಾವನೆ ಮಾಡಿದೆ ಅವನು ಬಂದು ಚೆನ್ನಾಗಿರುತ್ತೆ ಅಂತ. ಈ ಭಾವನೆ ಅಂತ ಹೇಳ್ತಕ್ಕಂಥದ್ದು ಅವನ ಮನಸ್ಸಲ್ಲಿ ಹೊಡೆದ್ಬಿಟ್ಟು ಅವನಿಗೆ ಬರುವಂತೆ ಅದು ಪ್ರಚೋದನೆ ಕೊಟ್ಟಿರಬಹುದು, ಅವನು ಬಂದಿರಬಹುದು. ಅದೇನು ದೊಡ್ಡ ವಿಚಾರ? ಈಗ ಅಲ್ಲ, ದೂರದಲ್ಲಿ ಒಂದು ಕಲ್ಲು ಕಾಣ್ತದೆ, ದೊಡ್ಡ ಕಲ್ಲು, ಅದೇನಾದ್ರೂ ತಂಪಾಡಿಗೆ ತಾನು ಕುಣಿತಾ ಇದ್ರೆ, ಈಗ ನಾನು ಹೇಳ್ತೇನೆ ಅದು ಕುಣಿದಾಡ್ತಾ ಇರಬೇಕು ಅಂತ. ಕಲ್ಲು ಎಲ್ಲಾದ್ರೂ ಕುಣಿದಾಡೋದುಂಟೆ ತಂಪಾಡಿಗೆ ತಾನು? ನಾವು ಎತ್ತಿ ಹಾಕಿದ್ರು ಕೂಡ ಡಡ್ ಅಂತಲ್ಲೇ ಬಿದ್ದು ಮತ್ತೆ ಅಲ್ಲಿ ಕೂತು ಬಿಡುತ್ತದು. ಪುಟ ಚೆಂಡಿನಂತೆ ಒಂದು 4 ಪುಟ ಹಾರಾಡೋದು ಇಲ್ಲ. ಅಂಥದ್ದನ್ನ ಪಣವಾಗಿ ಇರ್ತಾರೆ. ತಮ್ಮ ಆಧ್ಯಾತ್ಮಿಕ ಅನುಭವ ಸತ್ಯವೋ ಅಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ ಆ ಕಲ್ಲು ಏನಾದರೂ ತಕ ತಕ ತಕ ತಕ ಅಂತ ಕುಣದಾಡ್ತಾ ಇತ್ತು ಅಂತಂದ್ರೆ ಆಗ ಒಪ್ಕೊಳ್ತೇನೆ ನನ್ನ ಅನುಭವ ನಿಜ ಅಂತ. ಹಾಗೆ ಎಣಿಸಿತು ಅದು ತನ್ನಷ್ಟಕ್ಕೆ ಕುಣಿ ಶುರು ಮಾಡ್ತಂತೆ ಅದು. ಈ ರೀತಿಯಲ್ಲಿ ಅನುಭವಗಳನ್ನ ಹೊರಗೆ ಹಚ್ಚಿ ನೋಡಿಕೊಳ್ಬೇಕು ಅಂತನ್ನುವ ಉದ್ದೇಶದಿಂದ ಈ ಮಾತನ್ನ ಹೇಳಿದೆ. ನಿರಾಕಾರ ಸಾಧಕರಿಗೆ ಈ ಬಗೆಯ ಮೂರ್ತಿಗಳ ದರ್ಶನವಾಗುವುದರ ಮೂಲಕ ಕೊನೆಗೆ ಅವನು ಅಖಂಡ ಜ್ಯೋತಿಯನ್ನು ದರ್ಶನ ಮಾಡಿ ಅದರಲ್ಲಿ ಲೀನವಾಗಿ ಬಿಡ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಅಖಂಡ ಜ್ಯೋತಿಯ ದರ್ಶನ ಮತ್ತು ಅದರಲ್ಲೇ ಲೀನವಾಗತಕ್ಕಂಥದ್ದು. ಅಖಂಡತ್ವದ ದರ್ಶನವಾದಾಗ ಲೀನವಾಗುತ್ತೇವೆ ನಾವು ಅದರಲ್ಲಿ ಅಂತ. ಅಖಂಡ ಜ್ಯೋತಿಯ ದರ್ಶನವಾಗುವ ಹೊತ್ತಿಗೆ ಹಣ್ಣುಗಾಯಿ ನೀರ್ಗಾಯಿ ಆಗಿಬಿಟ್ಟಿರ್ತೀವಿ ನಾವು. ಆ ಅಖಂಡ ಜ್ಯೋತಿಯ ದರ್ಶನಕ್ಕೆ ಯಾವ್ಯಾವ ಬಗೆಯ ಸಾಧನೆಯನ್ನು ನಾವು ಕ್ರಮಾಗತವಾಗಿ ಮಾಡ್ಕೊಂಡು ಬರಬೇಕೋ, ಪಟ್ಟ ಹಿಡಿದು ಮಾಡ್ಕೊಂಡು ಬರಬೇಕೋ, ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಅಂತರಂಗದಲ್ಲಿ ಇರತಕ್ಕಂಥ ಎಲ್ಲ ಕೆಲ್ಬಿಸಗಳು ಕೂಡ ಕರಗಿ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಅದು ಇನ್ನೂ ಜ್ಯೋತಿಯಾಗಿಬಿಟ್ಟಿರುತ್ತೆ. ಪಾರದರ್ಶಕದ ಉಪಾಧಿಯಲ್ಲಿ ಇದ್ಬಿಡುತ್ತೆ ಮನಸ್ಸೇ, ಆ ಸ್ಥಿತಿಗೆ ಬಂದ್ಬಿಡುತ್ತೆ. ಆ ಪರಬ್ರಹ್ಮ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಯಾವ ಜ್ಯೋತಿಯೋ ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಅದೇ ಗುಣಮಟ್ಟವನ್ನು ಹೊಂದುತ್ತೆ. ಯಾವಾಗ ಹಾಲಿನ ಜೊತೆಗೆ ಹಾಲನ್ನ ಸೇರಿಸಿದ್ರೆ ವ್ಯತ್ಯಾಸವನ್ನೇ ಕಾಣದಷ್ಟರ ಮಟ್ಟಿಗೆ ಅವೆರಡೂ ಅನ್ಯೋನ್ಯವಾಗಿ ಬೆರೆತುಕೊಂಡು ಬಿಡುತ್ತೋ, ಆದರೆ ನೀರಿನ ಜೊತೆಗೆ ಸೇರಿದಂತಹ ಹಾಲನ್ನ ನಿಜವಾದ ಹಾಲಿನ ಜೊತೆಗೆ ಸೇರಿಸಿದ್ರೆ ಆ ನೀರಿನ ಅಂಶ ಅಲ್ಲಿ ಉಳಿದೇ ಉಳಿದಿರುತ್ತೆ. ಅದರೊಳಗೆ ಸೇರಿರಬಹುದು, ಆದರೆ ನೀರು ಕೂಡ ಅದರೊಳಗೆ ಇರುತ್ತೆ. ಆದರೆ ಅಪ್ಪಟ ಹಾಲು, ಆ ಅಪ್ಪಟ ಹಾಲು, ಈ ಅಪ್ಪಟ ಹಾಲು ಎರಡು ಸೇರಿದಾಗ ವ್ಯತ್ಯಾಸವೇ ಕಾಣಬರದಂತೆ ಲೀನವಾಗಿಬಿಡುತ್ತವೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಅಷ್ಟರ ಮಟ್ಟಿಗೆ ಅಪ್ಪಟವಾದಾಗ ಆ ಅಖಂಡ ಜ್ಯೋತಿಯೊಂದಿಗೆ ಲೀನವಾಗಿಬಿಡುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರತೀತಿ ಇದೆ. ಪ್ರತೀತಿ ಅಂದ್ರೆ ಒಂದು ಮಾತು ಇದೆ ಅಂತ. ಹಿಂದಿನಿಂದ ಹೇಳಿಕೊಂಡು ಬಂದಂತಹ ಒಂದು ಮಾತು ಪ್ರತೀತಿ ಇದೆ. ಏನು ಅಂತ ಹೇಳಿದ್ರೆ, ದತ್ತಾತ್ರೇಯ ಜಡಭರತ ಇವರು ಬ್ರಹ್ಮ ಸಾಕ್ಷಾತ್ಕಾರವಾದ ನಂತರ ಹಿಂತಿರುಗಿ ಬರಲಿಲ್ಲ ಅಂತ. ಕೆಲವರ ಅಭಿಪ್ರಾಯ ಏನು ಅಂತಂದ್ರೆ, ಶುಕದೇವ ಆ ಬ್ರಹ್ಮ ಸಮುದ್ರದ ಒಂದು ತೊಟ್ಟನ್ನ ರುಚಿ ನೋಡಿದ್ದೆಷ್ಟೋ ಅಷ್ಟೇ. ಆತ ಆ ಬ್ರಹ್ಮದ ಅಲೆಗಳ ಅಲ್ಲೋಲ ಕಲ್ಲೋಲಗಳನ್ನ ಕೇವಲ ನೋಡಿದ್ದು ಮತ್ತು ಅದರ ಅಬ್ಬರವನ್ನ ಕೇಳಿದ್ದು ವಿನ ಅದರಲ್ಲಿ ಮುಳುಗಿ ಹಾಕಲಿಲ್ಲ ಅಂತ. ಈ ಎರಡು ಮಾತಿನ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ದತ್ತಾತ್ರೇಯ ಜಡಭರತಾದಿಗಳು ಆ ಅಖಂಡ ಪರಬ್ರಹ್ಮದ ಅನುಭವ ಮಾಡಿಕೊಂಡು ಕೂಡಲೇ ಅದರಲ್ಲೇ ಕರಗಿ ಹೋಗ್ಬಿಟ್ರು ಅಂತ. ಶುಕದೇವರು ಕುಡಿಯೋದಕ್ಕೆ ಹೋಗಲಿಲ್ಲ, ಪೂರ್ತಿ ಕುಡಿದು ಬಿಟ್ಟಿದ್ರೆ ಅದರೊಳಗೆ ಏನು ಆಗ್ಬಿಡ್ತಿದ್ರು ಅವರು. ಆದರೆ ಆ ಶುಕ ಮಹರ್ಷಿಗೆ ಒಂದು ದಿವ್ಯವಾದಂತಹ ಆದೇಶ ಮೊದಲೇ ಇತ್ತು. ಏನಂತ ಹೇಳಿದ್ರೆ, ಅವನು ಅಂತಹ ಅಪೂರ್ವವಾದಂತಹ ಜ್ಞಾನದಿಂದ ಹಿಂತಿರುಗಿ ಬಂದು ಈ ಪ್ರಪಂಚಕ್ಕೆ ಸಾಮಾನ್ಯ ಜನರಿಗೆ ಅವರ ಮನೋಮಟ್ಟಕ್ಕೆ ತಕ್ಕಂತಹ ಬೋಧನೆಯನ್ನು ಮಾಡಿ ಅವ್ರನ್ನೂ ಕೂಡ ಆ ಪರಬ್ರಹ್ಮ ತತ್ವದ ಜೊತೆಗೆ ಕರೆದುಕೊಂಡು ಹೋಗೋದಕ್ಕೆ ಅವನು ಕರ್ಮ ಮಾಡಬೇಕು ಅಂತ. ಆ ಕರ್ಮ ಮಾಡಬೇಕಾದ್ರೆ ಇವನು ಆನಂದಾಮೃತ ಮತ್ತನಾಗಿ ಬಿಟ್ರೆ ಹೇಗೆ ಸಾಧ್ಯ? ಮತ್ತರಾದವರು ಮಾತಾಡಬೇಕು. ಆ ಪರಬ್ರಹ್ಮದ ಅನುಭವ ನಮ್ಮಲ್ಲಿ ಮತ್ತು ಬರಿಸುತ್ತೆ. ಮತ್ತು ಬರಿಸಿದ ಮೇಲೆ ಮಾತಾಡೋದಕ್ಕಾಗೋದಿಲ್ಲ. ಮಾತಾಡದಿದ್ದ ಮೇಲೆ ತಿಳಿಸೋದು ಹೇಗೆ? ತಿಳಿಸದೇ ಇದ್ರೆ ಬಾಕಿ ಉಳಿದವರೆಲ್ಲ ಅದೇ ಸ್ಥಿತಿಯಲ್ಲಿ ಇದ್ಬಿಡ್ತಾರೆ, ನಾಶವಾಗಿ ಹೋಗ್ಬಿಡ್ತಾರೆ. ಆದ್ರಿಂದ ಶುಕ ಮಹರ್ಷಿಗಳು ವಾಪಸ್ ಬಂದರು ಅಂತ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇರ್ತಾರೆ, ಒಬ್ಬ ಬ್ರಹ್ಮಚಾರಿ ನನಗೆ ಹೇಳಿದ, ಕೇದಾರನಾಥವನ್ನು ಬಿಟ್ಟು ಮುಂದಕ್ಕೆ ಹೋಯ್ತು ಅಂದ್ರೆ ದೇಹ ಬದುಕಿರದು ಅಂತ. ಅದೇ ರೀತಿಯಾಗಿ ಬ್ರಹ್ಮಜ್ಞಾನ ದೊರೆತ ನಂತರ ಶರೀರ ಬದುಕಿರದು, ಶರೀರಕ್ಕೆ 21 ದಿನದೊಳಗೆ ಮೃತ್ಯು. 21 ದಿನದ ಲೆಕ್ಕವನ್ನು ಹೇಳಿದ್ದಾರೆ ಇವರು. ಇಲ್ಲಿ ಕೇದಾರನಾಥವನ್ನು ಬಿಟ್ಟು ಮುಂದಕ್ಕೆ ಹೋಯ್ತು ಅಂದ್ರೆ ಬದುಕಿರೋರು ಅಂತ ಒಂದು ಹೇಳ್ತಕ್ಕಂತ ಮಾತು ಇದೆಯಂತೆ. ಕೇದಾರನಾಥವನ್ನು ದಾಟಿ ಮುಂದಕ್ಕೆ ಹೋದವರು ಯಾರು ಬಂದಿದ್ದಾರೆ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಅವರು ಬರೋ ಸಂದರ್ಭ ಇಲ್ಲ, ಆದ್ರಿಂದ ಯಾರನ್ನು ಕೇಳೋದು? ಆದ್ರಿಂದ ಇನ್ನೇನು ಸ್ವಲ್ಪ ದೂರ ಹೋಗಿ ಕೇದಾರನಾಥವನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿ ಇನ್ನು ನಾನು ಮುಂದೆ ಹೋದ್ರೆ ಬದುಕಿರ್ಲಾರಿ ಅಂತ ತಿಳಿದು ಯಾರು ವಾಪಸ್ ಬಂದಿರ್ತಾರೋ ಅವ್ರನ್ನ ಏನಾದ್ರೂ ಕೇಳಿದ್ರೆ ಹೌದು ಶ್ರೀರಾಮಕೃಷ್ಣ ಹೇಳಿದ ಮಾತು ನಿಜ, ನಮಗೂ ಪ್ರಾಣ ಸಂಕಟದ ಸ್ಥಿತಿ ಬಂದೋದಗಿತ್ತು, ಬೇಗ ವಾಪಸ್ ಬಂದ್ಬಿಟ್ಟು ನಿಮಗೋಸ್ಕರ ಅಂತ ಅನ್ಬಹುದು. ಬ್ರಹ್ಮಜ್ಞಾನ ಅಂತ ಹೇಳ್ತಕ್ಕಂಥದ್ದು ಕೇದಾರನಾಥವನ್ನ ದಾಟಿ ಮುಂದೆ ಹೋದಂತಹ ಸ್ಥಿತಿ ಅಂತ ಒಂದು ಉದಾಹರಣೆ ಮೂಲಕ ತಿಳಿಸ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಒಂದು ಬಹಳ ಎತ್ತರವಾದ ಗೋಡೆಯಿಂದ ಆಚೆ ವಿಶಾಲವಾದ ಮೈದಾನ, ನಾಲ್ಕು ಮಂದಿ ಸ್ನೇಹಿತರು ಆ ಗೋಡೆಯಿಂದ ಆಚೆ ಏನಿದೆ ಅಂತ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಹೊರಟರು. ಅವರಲ್ಲಿ ಮೂರು ಜನರು ಒಬ್ಬೊಬ್ಬರಾಗಿ ಗೋಡೆ ಹತ್ತಿ ಮೈದಾನವನ್ನು ನೋಡಿದ ನಂತರ ಆಹ ಆಹ ಅಂತ ಹೇಳಿ ನಗ್ತಾ ನಗ್ತಾ ಆ ಕಡೆ ಧುಮುಕು ಬಿಟ್ರು. ಅವರು ಮೂವರು ಆ ಮೈದಾನದ ಯಾವ ಸುದ್ದಿ ಸಮಾಚಾರವನ್ನು ಇತ್ ಕಡೆ ಬಂದು ತಿಳಿಸಲೇ ಇಲ್ಲ. ಕೇವಲ ನಾಲ್ಕನೇವನು ಮಾತ್ರ ಹಿಂತಿರುಗಿ ಇಳಿದು ಬಂದು ಜನರಿಗೆ ಸುದ್ದಿ ಸಮಾಚಾರವನ್ನು ಕೊಟ್ಟ. ಕೆಲವರು ಬ್ರಹ್ಮಜ್ಞಾನವನ್ನು ದೊರೆತ ನಂತರವೂ ಶರೀರ ಉಳಿಸಿಕೊಂಡಿರ್ತಾರಲ್ಲ ಲೋಕ ಶಿಕ್ಷಣಕ್ಕಾಗಿ, ಆತ ಅವರ ಹಾಗೆ ಅವತಾರಾದಿ ಪುರುಷರು ಈ ಗುಂಪಿಗೆ ಸೇರಿದವರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಹಿಮವತ್ ಪರ್ವತ ರಾಜನ ಮನೆಯಲ್ಲಿ ಪಾರ್ವತಿ ಜನ್ಮ ತಾಳಿದ್ಲು. ಹುಟ್ಟಿದ ನಂತರ ಆಕೆ ತನ್ನ ತಂದೆಗೆ ತನ್ನ ಅನೇಕ ದಿವ್ಯ ರೂಪಗಳನ್ನು ತೋರಿಸೋದಕ್ಕೆ ಶುರು ಮಾಡಿದ್ಲು. ರಾಜ ಆಕೆಗೆ ಹೇಳಿದ, ಅಮ್ಮ ಈ ನಿನ್ನ ದಿವ್ಯ ರೂಪಗಳನ್ನೇನೋ ನನಗೆ ತೋರಿಸ್ದೆ, ಇದೆಲ್ಲ ಬಹಳ ಒಳ್ಳೇದೆ, ಆದರೆ ನಿನಗೆ ಇನ್ನೊಂದು ರೂಪ ಇದೆಯಲ್ಲ ಬ್ರಹ್ಮರೂಪ, ದಯವಿಟ್ಟು ಅದನ್ನು ನನಗೆ ತೋರಿಸ್ಬಿಡು. ಆಗ ಪಾರ್ವತಿ ಹೇಳಿದ್ಲು, ಅಪ್ಪ ನಿಮಗೆ ಬ್ರಹ್ಮಜ್ಞಾನ ಬೇಕಾಗಿದ್ರೆ ನೀವು ಸಂಸಾರವನ್ನು ತ್ಯಜಿಸಿ ಸಾಧುಸಂಗ ಮಾಡಬೇಕು ಅಂತ. ಆದರೆ ರಾಜ ಆಕೆಯನ್ನು ಏನು ಮಾಡಿದ್ರೂ ಬಿಡಲಿಲ್ಲ. ಆಗ ಆಕೆ ತನ್ನ ಬ್ರಹ್ಮ ಸ್ವರೂಪವನ್ನು ಒಮ್ಮೆ ತೋರಿಸಿದ್ಲು. ಒಡನೆಯೇ ಗಿರಿರಾಜ ಸಂಪೂರ್ಣವಾಗಿ ಮೂರ್ಛಿತನಾಗಿ ಹೋದ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಇದೇ ಕಥೆಯನ್ನು ಹಿಂದೆ ಹೇಳಿದ್ರು, ನನಗೂ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಡುವಂತ ತನ್ನ ಮಗಳನ್ನೇ ಆ ಗಿರಿರಾಜ ಕೇಳಿಸಿಕೊಂಡಾಗ ಅದು ಮಾತ್ರ ಸಾಧ್ಯ ಇಲ್ಲ, ಅದನ್ನು ನೀನೇನಾದರೂ ಪಡ್ಕೊಳ್ಬೇಕಾಗಿದ್ರೆ ಸಾಧುಸಂಗ ಮಾಡ್ತಾ ಇರಬೇಕು ಅಂತ ಹೇಳಿ ಕತೆ ನಲಿಗೆ ನಿಲ್ಲಿಸಿದ್ರು. ಇವತ್ತು ಕತೆ ಸ್ವಲ್ಪ ಬೆಳೆದಿದೆ. ಆ ರಾಜ ಬಿಡ್ಲಿಲ್ವಂತೆ ಅವಳನ್ನ, ಹೇಗಾದ್ರೂ ಮಾಡಿ ನೀನು ಕೊಡ್ಲೇಬೇಕು, ನಿನ್ಕೆಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀನು ಯಾರಿಂದ ಸಾಧ್ಯ ಅಂತ. ಅವಳು ಒಂದ್ ಸತಿ ತೋರಿಸಿದ್ಲಂತೆ ರುಚಿ, ಅಷ್ಟಕ್ಕೆ ಮೂರ್ಛಿತನಾಗಿ ಬಿದ್ದನಂತೆ. ಅಂದ್ರೆ ಏನರ್ಥ? ಅಮಲು, ಬ್ರಹ್ಮಾನಂದದ ಅಮಲು. ಅವನು ಏನಾಗುತ್ತೆ ಏನು ಹೋಗುತ್ತೆ ಅಂತ ಏನು ಗೊತ್ತಾಗೋದಿಲ್ಲ. ಖೇಲತಿ ಬ್ರಹ್ಮಾಂಡೆ ಅಂತ ಬರೆದಂತ ಒಬ್ಬರು ಸಂತರು, ಏನು ಅವರ ಹೆಸರು? ಸದಾಶಿವ ಬ್ರಹ್ಮೇಂದ್ರ. ಅವರು ಹೀಗೆ ಪರಬ್ರಹ್ಮ ಭಾವದಿಂದ ಒಂದೆಡೆಯಿಂದ ಇನ್ನೊಂದೆಡೆಗೆ ಸಂಚರಿಸ್ತಾ ಇರುವ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ, ಏನೋ ಅವರ ಮೇಲೆ ಕೋಪ ಇತ್ತು ಏನು ಗೊತ್ತಿಲ್ಲ, ಕತ್ತಿಯಿಂದ ಅವರ ಕೈಯನ್ನು ಕಡ ಹಾಕ್ಬಿಟ್ಟ. ಆದರೆ ಅವರು ತಂಪಾಡ್ತಾ ಹೋಗ್ತಾ ಇದ್ದಾರೆ, ತಮ್ಮ ಕೈ ತುಂಡಾಗಿ ಬಿತ್ತೋ ಇಲ್ಲೋ ಅಂತ ಪ್ರಜ್ಞೆನೇ ಇಲ್ಲ. ಅದನ್ನು ಕಂಡಾಗ ಈ ಮುಸಲ್ಮಾನ ಬೆರಗಾಗಿ ಓಡಿ ಹೋಗಿ ಅಡ್ಡ ಬಿದ್ದು ಕ್ಷಮೆ ಕೇಳಿಕೊಂಡು, ದಯವಿಟ್ಟು ಕ್ಷಮಿಸಬೇಕು, ನಿಮ್ಮ ಕೈಯಿಂದ ಕತ್ತರಿಸ್ಬಿಟ್ಟೆ ನಾನು. ಹೌದೇನೋ, ಎಲ್ಲಿದೆ ಅದು ನೋಡಿ, ಇಲ್ಲಿದೆ. ಹಾ, ಎಲ್ಲಿದೆ ತೋರಿಸು. ಅಲ್ಲಿಗೆ ಹೋದ್ರು, ಆ ಕೈ ಹೇಳಿದ್ರು, ನೋಡು ವಾಪಸ್ ಸೇರ್ಕೋ ಇದಕ್ಕೆ. ಅದು ಬಂದು ಸೇರ್ಕೊಂತದ್ದು. ಈ ತರದ ಕೆಲಸ ಮಾಡಿದವರು ಈ ನಡುವೆ ಯಾರು ಇಲ್ಲ. ಬಹಳ ಅಪರೂಪಕ್ಕೆ ಇಂತಿದ್ದಾದ್ದು ಒಂದೊಂದು ನಡೀತಾ ಇರುತ್ತೆ. ಸದಾಶಿವ ಬ್ರಹ್ಮೇಂದ್ರರು ಬಹಳ ದೊಡ್ಡ ಆತ್ಮಜ್ಞಾನಿಗಳು. ಆದ್ರೆ ಶ್ರೀರಾಮಕೃಷ್ಣ ಅಂತಹದ್ದೇನು ಮಾಡಲಿಲ್ಲ. ಆದ್ರಿಂದ ಅವ್ರು ನೀನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ ಅಂತ ಅನಿಸಬಹುದು. ಆದ್ರೆ ನಾನಾಗಲೇ ಹೇಳಿದ್ದೆ, ಈ ಅನುಭವಗಳೆಲ್ಲ ಬಹಳ ವ್ಯತ್ಯಾಸವಾಗ್ತಾ ಇರುತ್ತವೆ ಅಂತ. ಈ ಶರೀರದ ಮೇಲೆ ಪ್ರಜ್ಞೆಯಿಂದ ಇರತಕ್ಕಂಥ ಆಸಕ್ತಿಯನ್ನು ವಿವರಿಸೋದಕ್ಕೋಸ್ಕರ ಆ ಘಟನೆಯನ್ನು ನಾನು ಹೇಳಿದೆ. ಬ್ರಹ್ಮಾನಂದದ ಅಮಲು ನಮ್ಮ ಮೇಲಿರುವಾಗ ಈ ಲೋಕ ಭಾವನೆ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿರೋದಿಲ್ಲ. ಆ ಸ್ಥಿತಿ ಬರುವವರೆಗೆ ಸ್ವಲ್ಪ ಕಾದಿರಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರ ಹತ್ರಕ್ಕೆ ಒಬ್ಬ ಅದ್ವೈತವಾದಿ ಬಂದು ಇದೇ ಪ್ರಶ್ನೆಯನ್ನು ಕೇಳಿದ್ದ. ಸ್ವಾಮೀಜಿ, ಏನಿದು ಅವತಾರ ಅವತಾರ ಅವತಾರ? ಅವತಾರ ಅಂತ ಹೇಳ್ತಕ್ಕಂಥದ್ದೇನು ಇಲ್ಲ. ಹಾಗೆ ನೋಡಿದ್ರೆ ನಾನು ಕೂಡ ಒಂದು ಅವತಾರ. ಏನ್ ಹೇಳ್ತೀರಿ ನೀವು? ಆಗ ಸ್ವಾಮೀಜಿಯವರು ಹೇಳಿದ್ರು, ಹೌದು, ನಮ್ಮ ಪುರಾಣದಲ್ಲಿ ದಶಾವತಾರಗಳ ವರ್ಣನೆ ಇದೆ. ಮೀನು ಅದು ಒಂದು ಅವತಾರ, ಹಂದಿ ಅದು ಒಂದು ಅವತಾರ, ಆಮೆ ಅದು ಒಂದು ಅವತಾರ, ಇದರೊಳಗೆ ನೀನು ಯಾವುದು? ನೀನು ಒಂದು ಅವತಾರ ಅಂತ ಹೇಳಿದೆಯಲ್ಲ, ಇದರೊಳಗೆ ಯಾವ್ದಾರ ಒಂದು ಆಗಿರಬೇಕು. ಆ ಶಬ್ದ ಉಪಯೋಗಿಸಿದ್ ಬಹಳ ಮುಖ್ಯ. ಮೀನು ಒಂದು ಅವತಾರ, ಆಮೆಯೂ ಒಂದು ಅವತಾರ, ಹಂದಿಯೂ ಒಂದು ಅವತಾರ ಅಂತ ಹೇಳಿದ್ದು ಬಹಳ ಮುಖ್ಯ. ಸ್ವಾಮೀಜಿಯವರು ಮೀನು ಅಂತ ಹೇಳ್ತಕ್ಕಂಥದ್ದು ಸಂಸ್ಕೃತ ಶಬ್ದ, ವರಾಹ ಅಂತ ಹೇಳಲಿಲ್ಲ ಅಥವಾ ಕೂರ್ಮ ಅಂತ ಹೇಳಲಿಲ್ಲ. ಆ ಸಂಸ್ಕೃತ ಶಬ್ದವನ್ನು ಉಚ್ಚರಿಸಿದ್ರೆ ಅದರೊಳಗೆ ನಾವು ಒಂದು ಅವತಾರ ಆಗಬಹುದು ಅಂತ ಅನಿಸುತ್ತೆ. ಆದ್ರೆ ಹಂದಿಯೂ ಕೂಡ ಒಂದು ಅವತಾರ, ಅದರಿಂದ ನೀನೇನಾದ್ರೂ ಹಂದಿ ಅವತಾರ ಇರಬಹುದೇ ಹೇಗೆ ಅಂತನೋ ಸೂಚನೆ. ಆಗ ಆ ಪಂಡಿತ ಬಾಯಿ ಮುಚ್ಚಿಕೊಂಡ ಅಂತ ಮಾತು ಬರುತ್ತೆ. ಈ ವಿಚಾರ ಅಂತ ಹೇಳತಕ್ಕಂತಹ ಮಾರ್ಗ ಸ್ವಲ್ಪ ಕಷ್ಟಕರವಾದ್ದು. ಅವತಾರ ತತ್ವವನ್ನು ಅದು ಒಪ್ಪೋದಿಲ್ಲ, ಆದ್ರೆ ಆ ವಿಚಾರವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇತ್ತು ಅಂತಂದ್ರೆ ಯಾರಾದ್ರೂ ಅವರ ವಿಷಯದಲ್ಲಿ ಶ್ರೀರಾಮಕೃಷ್ಣದ್ದು ಅಭ್ಯಂತರವಿಲ್ಲ. ಆದರೆ ಜೀವನದಲ್ಲಿ ಆ ಒಂದು ಅದ್ವೈತ ಭಾವ ಇಲ್ಲ, ಭೇದ ಭಾವ ಇದೆ. ಬಾಯಲ್ಲಿ ಮಾತ್ರ ಪ್ರಪಂಚವೆಲ್ಲ ಸುಳ್ಳು ಅಂತ ಹೇಳ್ತಕ್ಕಂಥದ್ದು. ಕಳೆದ ಶನಿವಾರ ಹೇಳದಂತೆ ವರ್ಷಕ್ಕೊಂದೊಂದು ಪುತ್ರೋತ್ಸವ ಅಥವಾ ಪಂಜಾಬಿ ವೇದಾಂತ, ನಿನ್ನ ಜೇಬನಲ್ಲಿರ್ತಕ್ಕಂಥದ್ದು ನಂದೇ. ಯಾಕೆ? ನಾನು ನೀನು ಒಂದೇ. ನನ್ನ ಜೇಬದಲ್ಲಿರ್ತಕ್ಕಂಥದ್ದು ನಂದೇ, ಯಾಕೆಂದ್ರೆ ನಾನು ನೀನು ಒಂದೇ. ಆ ನಿಜವಾದ ಅರ್ಥ ಇದ್ದಿದ್ರೆ, ನಿಜವಾದ ಒಂದು ಪ್ರಾಮಾಣಿಕತೆ ಇದ್ದಿದ್ರೆ, ನೋಡು, ನಿನ್ನ ಜೇಬಲ್ಲಿರ್ತಕ್ಕಂತಹ ಹಣ ನನ್ನದು, ನನ್ನ ಜೇಬಲ್ಲಿರ್ತಕ್ಕಂತಹ ಹಣ ನಿನ್ನದು, ಹೀಗೆ ಹೇಳ್ತಾ ಇದ್ದ ಅವನು. ಅದರಲ್ಲೂ ಕೂಡ ಬುದ್ಧಿ ಉಪಯೋಗಿಸೋರಿದ್ದಾರೆ. ಅವನ ಜೇಬ್ನಲ್ಲಿ 100 ರೂಪಾಯಿ ನೋಟು, ಇವನ ಜೇಬ್ ತನ್ನ ಜೇಬ್ನಲ್ಲಿ 1 ರೂಪಾಯಿ ನೋಟು. ಆ ಸಂದರ್ಭ ನೋಡಿಕೊಂಡು ನೋಡು ಹೀಗೆ ಅಂತ ಹೇಳಿದ್ರೆ ಪುನಃ ಅಲ್ಲಿ ಬಂತು ಲೆಕ್ಕಾಚಾರದ ಬುದ್ಧಿ. ಆದ್ರಿಂದ ಈ ಆಧ್ಯಾತ್ಮಿಕ ಜೀವನದಲ್ಲಿ ಮೋಸ ಹೋಗುವಷ್ಟು, ಮೋಸ ಮಾಡುವಷ್ಟು ಇನ್ಯಾವ ಜಗತ್ತಿನಲ್ಲೂ ಮೋಸ ಇಲ್ಲ, ಮೋಸ ಆಗೋದಕ್ಕೆ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಹೇಳ್ತಾರೆ, ಅವರು ಮೋಸ ಮಾಡಿದ್ರು, ಇವರು ಮೋಸ ಮಾಡಿದ್ರು, ಅವ್ರು ಲಂಚ ತಗೊಂಡು ಇಲ್ಲಿ ವಂಚನೆ ಮಾಡಿದ್ರು ಅಂತ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಆಗುವಷ್ಟು ಮೋಸ, ಯಾಕೆಂದ್ರೆ ಬಹಳ ಸೂಕ್ಷ್ಮ ನೋಡಿ ಇದು, ಯಾರಿಗೇನು ಅರ್ಥ ಆಗೋದಿಲ್ಲ, ಹೌದು ಅಂತ ಒಪ್ಪಿಕೊಳ್ಳೇಬೇಕು ಅಂತ ಸ್ಥಿತಿ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಇದನ್ನ, ಇದು ಬಹಳ ಕಠಿಣವಾದ ಮಾರ್ಗ, ಇದನ್ನ ಭಕ್ತರ ಮುಂದೆ ಆಡಬಾರದು ಅಂತ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಇದಕ್ಕಾಗಿಯೇ ಭಗವಂತ ಅವತರಿಸಿ ಭಕ್ತಿಯನ್ನು ಉಪದೇಶ ಮಾಡ್ತಾನೆ, ಶರಣಾಗತರಾಗುವಂತೆ ಪ್ರಚೋದಿಸ್ತಾನೆ. ಭಕ್ತಿಯಿಂದಲೇ, ಆತನ ಕೃಪೆಯಿಂದ ಎಲ್ಲವೂ ದೊರೆಯುತ್ತವೆ, ಜ್ಞಾನ ವಿಜ್ಞಾನ ಎಲ್ಲವೂ ದೊರೆಯುತ್ತವೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಓ ಅರ್ಜುನ, ನಿನ್ನ ಮನಸ್ಸನ್ನು ನನ್ನಲ್ಲಿ ನಟ್ಟಿರು, ನೀನು ನನ್ನ ಭಕ್ತನಾಗು, ನೀನು ನನ್ನನ್ನು ಪೂಜಿಸು, ನೀನು ನನಗೆ ನಮಸ್ಕರಿಸು. ಹೀಗೆ ಮಾಡುವುದರ ಮೂಲಕ ನೀನು ನನ್ನನ್ನೇ ತಲುಪ್ತಿ, ನನ್ನನ್ನು ಸಾಕ್ಷಾತ್ಕರಿಸಿಕೊಳ್ತಿ, ತತ್ವತಃ ನನ್ನನ್ನು ಅರಿತುಕೊಳ್ತಿ. ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ, ನೀನು ನನಗೆ ಪ್ರಿಯನಾದ್ರಿಂದ ಈ ರಹಸ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಅವತಾರ ತತ್ವವನ್ನು ಪೂಜಿಸಿದ ಮಾತ್ರಕ್ಕೆ ಏನೂ ಸಿಗೋದಿಲ್ಲ ಅಂತನ್ನುವ ನಿರಾಸೆ ಬೇಡ. ಖಂಡಿತವಾಗಿ ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು. ಇಷ್ಟರಲ್ಲೇ ನೀನು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ತಿ. ಸತ್ಯವಾದಂತಹ ಮಾತಿದು, ಇದು ನೀ ನನಗೆ ಪ್ರಿಯನಾದ್ರಿಂದ ಈ ರಹಸ್ಯವನ್ನು ತಿಳಿಸಿಕೊಟ್ಟಿದ್ದೇನೆ. ಸರ್ವ ಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚ ಇಷ್ಟೋ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ನೀ ನನಗೆ ಇಷ್ಟ ಕಣೋ, ಆದ್ರಿಂದ ನಿನಗೆ ಸರ್ವ ಗುಹ್ಯ ತಮಂ ಭೂಯ ಶೃಣು ಮೇ ಪರಮಂ ವಚ. ಎಲ್ಲ ರಹಸ್ಯಗಳಿಗಿಂತಲೂ ಶ್ರೇಷ್ಠವಾದ ರಹಸ್ಯವನ್ನ ನಿನ್ನ ಮುಂದೆ ಇಡ್ತಾ ಇದ್ದೇನೆ. ಏನದು? ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಈ ರಹಸ್ಯವನ್ನ ಬಿಟ್ಕೊಡ್ಬೇಕಾದ್ರೆ ಮೊದಲೇ ಒಂದು ಮಾತು ಇನ್ನೊಂದು ಹೇಳಿದ್ದ. ಇಡೀ ಭಗವದ್ಗೀತೆಯನ್ನು ವಿವರಿಸಿ, ಇತಿತೆ ಜ್ಞಾನ ಮಾಖ್ಯಾತಂ ಗುಹ್ಯಾತ್ ಗುಹ್ಯತರಮ್ಮಯ ವಿಮೃಶ್ಯ ಏತತ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು ಅಂತ. ಅರ್ಜುನ, ಅತ್ಯಂತ ರಹಸ್ಯವಾದ ತತ್ವವನ್ನು ನಿನಗೆಲ್ಲ ಬೋಧಿಸಿದ್ದೇನೆ, ವಿವರವಾಗಿ ಬೋಧಿಸಿದ್ದೇನೆ. ಇನ್ಮೇಲೆ ಹೀಗೆ ಇರಬೇಕು ಅಂತ ನಾನು ನಿನಗೇನು ಹೇಳೋದಿಲ್ಲ. ಇವುಗಳನ್ನು ಆಲೋಚಿಸಿ, ವಿಮರ್ಶಿಸಿ, ಪರಿಚಿಸಿ, ಪರಿಶೀಲಿಸಿ, ನಿನಗೆ ಯಾವುದು ಇಷ್ಟ ಕಾಣುತ್ತೋ ಅದರಂತೆ ಮಾಡು. ವಿಮರ್ಶೈಷ ತಥೇ ಅಶೇಷೇಣ ಯಥೇಶಿ ತಥಾ ಕುರು. ಎಂತ ಸ್ವಾತಂತ್ರ್ಯ ಕೊಟ್ಟಿದ್ದ ನೋಡಿ ಅರ್ಜುನ, ಅರ್ಜುನಿಗೆ ಶ್ರೀಕೃಷ್ಣ. ಬಹಳ ಮುಖ್ಯವಾದಂತಹ ಮಾತು ಆಧ್ಯಾತ್ಮಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಸ್ವಾತಂತ್ರ್ಯದಲ್ಲಿ ಬೆಳೀತಕ್ಕಂತಹದ್ದು ವಿನಃ ಬಂಧನದಲ್ಲಿ ಅಲ್ವೇ ಅಲ್ಲ. ಇಲ್ಲಿ ಆ ವಿಮರ್ಶೆ ಮಾಡಿ ಸ್ವೀಕಾರ ಮಾಡತಕ್ಕಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಹಾಗೆ ಕೊಟ್ಟೂ ಕೂಡ ಇವೆಲ್ಲಕ್ಕಿಂತ ಶ್ರೇಷ್ಠವಾದ ಸುಲಭವಾದ ರಹಸ್ಯವನ್ನು ನಿನಗೆ ಹೇಳ್ತೇನೆ ಅಂತ ಈ ಒಂದು ರಹಸ್ಯವನ್ನು ಬಿಟ್ಕೊಡ್ತಾನೆ. ಅವತಾರ ಪುರುಷನಾಗಿ ಬಂದು ತನ್ನ ಆಪ್ತ ಭಕ್ತನಿಗೆ ಉದ್ಧಾರದ ಮಾರ್ಗವನ್ನ ಇಷ್ಟು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಅವತಾರದ ಉದ್ದೇಶ ಜಗದುದ್ಧಾರ ಅಲ್ಲ. ಜಗದುದ್ಧಾರ ಅಂತ ನಾವು ಮಾಡಿಕೊಂಡಿದ್ದೇವೆ, ಅಲ್ಲಲ್ಲಿ ಅಲ್ಲಲ್ಲಿ ಅದಾಗಲೇ ಸುಸಂಸ್ಕೃತನಾದಂತಹ ಭಕ್ತ, ಶ್ರೇಷ್ಠ ಸಂಸ್ಕಾರದಿಂದ ಮೂಡಿ ಬಂದಂತಹ ಭಕ್ತ ಇದಾನಲ್ಲ, ಅವರಿಗಾಗಿ ಅವತಾರ. ಈ ಮಾತನ್ನು ನಾವು ನೆನಪಿಟ್ಟುಕೊಂಡಾಗ ಕೃಷ್ಣನನ್ನ ಅಮೆರಿಕದವರು ಯಾತಕ್ಕೆ ಸ್ವೀಕಾರ ಮಾಡಲಿಲ್ಲ? ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದವನು ಕೃಷ್ಣ, ಅಥವಾ ಇಡೀ ಪ್ರಪಂಚವನ್ನೇ ಸೃಷ್ಟಿಸಿದ ಪ್ರಳಯಕಾರಿಯಾಗಿ ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಕಾಳಿ ಇದ್ದಾಳೆ, ಶಿವ ಇದ್ದಾನೆ, ನಿಜ. ಆದರೆ ಅಮೆರಿಕದವರಾಗಲಿ ಅಥವಾ ಜಪಾನ್ನವರಾಗಲಿ ನಮ್ಮ ಕೃಷ್ಣನನ್ನೋ ರಾಮನನ್ನೋ ಕಾಳಿಯನ್ನೋ ಸ್ವೀಕರಿಸ್ತಾ ಇಲ್ವಲ್ಲ? ದೇವರು ಒಬ್ಬನೇ ಅಲ್ವೇ? ಹಾಗಾದ್ರೆ ಅದೇ ಎಲ್ಲರೂ ಕೂಡ ದೇವರ ಮಕ್ಕಳಲ್ವೇ? ಅಂದಮೇಲೆ ಆ ಮಕ್ಕಳು ಈ ದೇವರನ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತನೋ ಪ್ರಶ್ನೆ ಎಲ್ಲ ಹೇಳೋಕೆ ಸಾಧ್ಯ ಇದೆ. ಆದರೆ ಆ ಪರಮಾತ್ಮ ಅವತಾರ ತಾಳ್ತಕ್ಕಂಥದ್ದು ಯಾರಲ್ಲಿ ಶ್ರದ್ಧೆ ಜಾಗೃತವಾಗಿದೆಯೋ, ಯಾರು ಭಕ್ತರಾಗಿದ್ದಾರೋ, ಯಾರ ಹೃದಯ ಹಣ್ಣಾಗಿದೆಯೋ ಅಂಥವರಿಗಾಗಿ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ನರೇಂದ್ರನಿಗಾಗಿ ಇಲ್ಲಿಯ ಅವತಾರ ಅಂತ. ಒಬ್ಬ ನರೇಂದ್ರನಿಗಾಗಿ ಒಬ್ಬ ರಾಮಕೃಷ್ಣ ಬಂದಿದ್ದಾರೆ, ಹಾಗಾದ್ರೆ ಬಾಕಿ ಉಳಿದವ್ರ ಗತಿ ಏನಪ್ಪ? ನರೇಂದ್ರ ಆಗ್ಬೇಕು. ನಮ್ಗವರು ರಾಮಕೃಷ್ಣ ಆಗಿ ಸಿಕ್ಕಬೇಕಾದ್ರೆ ನಾವು ನರೇಂದ್ರ ಆಗುವಂತಹ ಪ್ರಯತ್ನ ಮಾಡಬೇಕು ಅಷ್ಟೇ. ಸಾಧಕರಾದ್ರೆ ಆಯ್ತು, ಹಾಗೆ ಒಂದು ಸಾಧನೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಹಾಗೆ ಸಾಧನೆ ಮಾಡಿದಾಗ ಹತ್ತು ಕಡೆಯಿಂದ ಭರವಸೆಯ ಹಸ್ತ ನಮಗೆ ಪ್ರಾಪ್ತವಾಗುತ್ತೆ ಅಂತ ಅನ್ನೋದನ್ನೆಲ್ಲ ತೋರಿಸಿಕೊಡೋದಕ್ಕೋಸ್ಕರ ಈ ಅವತಾರ ಕಾರ್ಯ ಆಗಿದೆ. ಬಾಕಿ ಉಳಿದವರಿಗೆ ಅವರವರ ಜಿಲೇಬಿ, ಅವರವರ ಜಾಂಗೀರು, ಅವರವರ ಜಾಮೂನು, ಅವರವರ ಸ್ಥಾಪತ್ರಯ ಅವರವರು ನೋಡ್ಕೊಳ್ತಿರ್ತಾರೆ. ಬಾಕಿ ಉಳಿದವರ ವಿಚಾರ ಭಗವಂತರಿಗೆ ಚಿಂತೆ ಇಲ್ಲ. ಯಾಕೆ ಚಿಂತೆ ಇಲ್ಲ ಅಂತಂದ್ರೆ ಅವರ ಆಟ ಮುಗಿದಿಲ್ಲ, ಪ್ರಪಂಚದ ಆಟ ಮುಗಿದಿಲ್ಲ. ಪ್ರಪಂಚದ ಆಟದಲ್ಲೇ ಅವರ ಆಸಕ್ತಿ ಪ್ರಬಲವಾಗಿರುವಾಗ ಭಗವಂತ ತೊಂದರೆ ಕೊಡಕ್ಕೆ ಹೋಗೋದಿಲ್ಲ. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತ ಅವತರಿಸಿ ಭಕ್ತಿಯನ್ನು ಉಪದೇಶ ಮಾಡ್ತಾನೆ, ಶರಣಾಗುವಂತೆ ಪ್ರಚೋದಿಸ್ತಾನೆ, ಭಕ್ತಿಯಿಂದಲೇ ಆತನ ಕೃಪೆಯಿಂದ ಎಲ್ಲ ದೊರೆಯುತ್ತವೆ ಅಂತನ್ನುವ ಈ ಒಂದು ಮಾರ್ಗವನ್ನು ತೋರಿಸೋದಕ್ಕೋಸ್ಕರ ಭಗವಂತ ಬರ್ತಾ ಇದ್ದಾನೆ ಅಂತ. ಭಗವಂತ ಈ ಜಗತ್ತಿನಲ್ಲಿ ಲೀಲೆಯನ್ನು ಮಾಡ್ತಾನೆ, ಆತ ಭಕ್ತರ ಅಧೀನ. ಭಗವತಿ ಶ್ಯಾಮೆ ತನ್ನ ಭಕ್ತರ ಪ್ರೇಮ ಪಾಶದಿಂದ ತನ್ನನ್ನೇ ತಾನು ಬಂಧಿಸಿಕೊಂಡಿದ್ದಾಳೆ ಅಂತ. ಭಗವಂತ ಭಕ್ತರ ಪಾಶದಿಂದ ತನ್ನನ್ನು ತಾನೇ ಬಂಧಿಸಿಕೊಳ್ತಾನಂತೆ ಅಂತ ಒಂದು ವಾಕ್ಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಕೆಲವು ವೇಳೆ ಭಗವಂತ ಸೂಜಿಗಲ್ಲಾಗ್ತಾನೆ, ಭಕ್ತ ಸೂಜಿ ಆಗ್ತಾನೆ. ಇನ್ನು ಕೆಲವು ವೇಳೆ ಭಕ್ತ ಸೂಜಿಗಲ್ಲಾಗ್ತಾನೆ, ಭಗವಂತ ಸೂಜಿ ಆಗ್ತಾನೆ. ಭಕ್ತ ಆತನನ್ನ ಸಾಧಿಕೊಂಡು ಬಿಡ್ತಾನೆ, ಭಗವಂತ ಭಕ್ತ ವತ್ಸಲ, ಭಕ್ತ ಪರಾಧೀನ. ಆದರೆ ಭಕ್ತ ಅನ್ನೋ ಶಬ್ದವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಪ್ರಶ್ನೆ ಹಾಕ್ತಾ ಇರ್ತೇವೆ. ನಾನು ಒಬ್ಬ ಭಕ್ತ, ಆ ಭಗವಂತನನ್ನು ಆಕರ್ಷಿಸೋದು ನನ್ನ ಕೈಲಿ ಆಗ್ಲಿಲ್ವಲ್ಲ ಯಾಕೆ ಅಂತ ನಾವು ಪ್ರಶ್ನೆ ಹಾಕ್ತಾ ಇರ್ತೇವೆ. ಆದರೆ ನಿಜವಾದ ಅರ್ಥದಲ್ಲಿ ಭಕ್ತ ಆಗಬೇಕು ನಾವು, ನಿಜವಾದ ಅರ್ಥದಲ್ಲಿ ಸೂಜಿಗಲ್ಲು ಆಗಬೇಕು. ಹಾಗಿದ್ರೆ ಮಾತ್ರ ಸೂಜಿಯಾದಂತಹ ಪರಮಾತ್ಮನನ್ನು ಆಕರ್ಷಿಸೋದಕ್ಕಾಗುತ್ತೆ. ಮೊದಲು ಭಗವಂತನೇ ಆ ಸೂಜಿಗಲ್ಲು, ನಾವು ಸೂಜಿ. ಆದ್ರೆ ತುಕ್ಕಿಡದಿರಬಾರ್ದು ಅಷ್ಟೇ. ತುಕ್ಕಿಡದಿರ್ತಕ್ಕಂತಹ ಸೂಜಿಯನ್ನ ಸೂಜಿಗಲ್ಲು ಎಳೆಯಲಾರದು. ಹಾಗೇನೇ ಕಾಮಕ್ರೋಧ ಆದಿಗಳು ಅಂತ ಹೇಳ್ತಕ್ಕಂತಹ ಆ ಒಂದು ತುಕ್ಕು ನಮ್ಮ ಮನಸ್ಸಿನಲ್ಲಿ ಹಿಡಿದುಕೊಂಡಿರುವವರೆಗೆ ಭಗವಂತ ನಮ್ಮನ್ನು ಆಕರ್ಷಿಸಲಾರ. ಶ್ರೀರಾಮಕೃಷ್ಣ ಮುಂದುವರೆಸ್ತಾ ಹೇಳ್ತಾರೆ, ಕೆಲವರು ಹೇಳ್ತಾರೆ ಯಶೋದಾದಿ ಗೋಪಿಯರು ಹಿಂದಿನ ಜನ್ಮಗಳಲ್ಲಿ ನಿರಾಕಾರವಾದಿಗಳಾಗಿದ್ರು, ಆದ್ರಿಂದ ಅವರಿಗೆ ತೃಪ್ತಿ ದೊರಕಲಿಲ್ಲ. ಅದಕ್ಕಾಗಿಯೇ ಬೃಂದಾವನ ಲೀಲೆಯಲ್ಲಿ ಶ್ರೀಕೃಷ್ಣನೊಡನೆ ಬಹಳವಾಗಿ ಆನಂದ ಪಟ್ಟರು ಅಂತ. ಒಂದು ದಿನ ಶ್ರೀಕೃಷ್ಣ ಗೋಪಿಯರಿಗೆ ಹೇಳಿದ, ಬನ್ನಿ ನನ್ನೊಡನೆ ಯಮುನೆಯ ಸ್ಥಾನಕ್ಕೆ ಬನ್ನಿ, ನಿಮಗೆ ನಿತ್ಯ ಧಾಮದ ದರ್ಶನ ಮಾಡಿಸ್ತೇನೆ ಅಂತ. ಅವರು ಯಮುನೆಯಲ್ಲಿ ಮುಳುಗಿ ಏಳೋದೇ ತಡ ಗೋಲೋಕದ ದರ್ಶನವಾಗುತ್ತೆ. ಅನಂತರ ಅವರಿಗೆ ಅಖಂಡ ಜ್ಯೋತಿಯ ದರ್ಶನ ದೊರೆಯಿತು. ಆಗ ಯಶೋದೆ ಕೂಗಿ ಹೇಳಿದ್ಲು, ಓ ಕೃಷ್ಣ, ನಮಗೆ ಇನ್ನು ಇದ್ಯಾವುದೂ ಬೇಕಾಗಿಲ್ಲ, ಈಗ ನೀನು ನಿನ್ನ ಎಂದಿನ ಮನುಷ್ಯ ರೂಪವನ್ನು ತೋರಿಸು, ನಾನು ನಿನ್ನನ್ನು ನನ್ನ ಕಂಕುಳಲ್ಲಿ ಎತ್ಕೊಂಡು ನಿನಗೆ ತಿನ್ನಿಸ್ಬೇಕು. ಯಾತಕ್ಕೆ ಅಂತಂದ್ರೆ ಆ ನಿರಾಕಾರ ಅಂತ ಇರ್ತಕ್ಕಂಥದ್ದು ಅಷ್ಟು ಅದೇನದು ಅದನ್ನು ಅನುಭವಿಸುವವರು ಯಾರು? ಅದನ್ನ ಎಲ್ಲವೂ ಒಂದೇ ಆಗಿರುವಾಗ ಅನುಭವಿಸುವವರು ಯಾರು? ಆ ಅನುಭವ ಅಂತ ಹೇಳ್ತಕ್ಕಂತಹದ್ದು ಬರೋದೇ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಆ ಯಶೋದೆ ಈ ಭಕ್ತಿಯ ಆಸ್ವಾದವನ್ನು ಮಾಡಿ ಆ ಭಕ್ತಿಯ ತಿಳಿತಕ್ಕಂತಹದ್ದು ಅವಳ ಹೃದಯಕ್ಕೆ ಎಷ್ಟು ಆಪ್ಯಾಯಮಾನ. ಆದ್ರಿಂದ ಮತ್ತು ಆ ಹಿಂದಿನ ಜನ್ಮದಲ್ಲಿ ಋಷಿಮುನಿಗಳಾಗಿ ನಿರಾಕಾರ ಸಾಧನೆ ಮಾಡಿ ಮನಸ್ಸೆಲ್ಲ ಒಂದು ಬಗೆಯಿಂದ ಶುಷ್ಕವಾಗಿ ಬಿಟ್ಟಿತ್ತಲ್ಲ, ಆದ್ರಿಂದ ಅದನ್ನ ಈಗ ಭಾವಭರಿತವಾಗಿ ರಸಾಸ್ವಾದನೆ ಮಾಡೋದಕ್ಕೆ ಇಷ್ಟಪಟ್ಟದ್ರಿಂದ ಶ್ರೀಕೃಷ್ಣ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾನೆ. ಈಗ ಮತ್ತೊಮ್ಮೆ ಇದ್ದಕ್ಕಿದ್ದಂತೆ ಆ ನಿರಾಕಾರದ ದರ್ಶನವನ್ನು ಮಾಡಿದ್ದಾಗ ಬೇಡ ಬೇಡ ಬೇಡ ಬೇಡ ಬೇಡ ಅದು, ಓ ಕೃಷ್ಣ ಮುದ್ದು ಕೃಷ್ಣ, ನಿನ್ನ ಆ ಜಗನ್ಮೋಹನವಾದಂತಹ ರೂಪ ನನ್ನ ಕಣ್ಮುಂದೆ ಬರಲಿ, ನೀನು ಯಥಾ ಪ್ರಕಾರ ಹಿಂದೆ ಹೇಗೆ ಶಿಶುವಾಗಿದ್ಯೋ ಹಾಗೆ ಇರು, ನಿನ್ನನ್ನು ನಾನು ಕಂಕುಲಲ್ಲಿ ಎತ್ಕೊಂಡು ತಿನ್ನಿಸಬೇಕಾಗಿದೆ, ಅದಕ್ಕಿಂತ ದೊಡ್ಡ ಆನಂದ ಯಾವುದಿದೆ? ಸರಿಯಾಗಿ ಆಲೋಚನೆ ಮಾಡಿ ನೋಡ್ತು ಅಂತ ಹೇಳಿದ್ರೆ ಈ ದ್ವೈತ ದ್ವೈತ ಅಂತ ಹೇಳ್ತಕ್ಕಂಥದ್ದು ಅದ್ವೈತಕ್ಕಿಂತಲೂ ಹೆಚ್ಚು ಮೋಹನಕಾರಿಯಾದದ್ದು, ಅತ್ಯಂತ ರಸಾತ್ಮಕವಾದದ್ದು. ಸ್ವಯಂ ಆ ಅದ್ವೈತ ಸ್ವರೂಪನಾದ ಪರಮಾತ್ಮನೇ ಮನುಷ್ಯ ರೂಪವನ್ನು ತಾಳಿ ಆ ಮನುಷ್ಯ ಆನಂದವನ್ನು ಅನುಭವಿಸೋದಕ್ಕೆ ಬರ್ತಾನೆ, ಭಕ್ತರ ಮನೆಗೆ ಓಡಾಡ್ತಾನೆ, ಆ ಭಕ್ತರ ವಿಶ್ವಾಸವನ್ನು ಮೆಲ್ಲುವುದಕ್ಕಾಗಿ. ಅವರು ಮನೆಯಲ್ಲಿ ಮಾಡ್ತಕ್ಕಂಥ ತಿಂಡಿಯನ್ನು ತಿನ್ನೋದಕ್ಕೆ ಅವನಿಗೆ ಹೊಟ್ಟೆ ಸರಿ ಹೋಗುವುದಿಲ್ಲ ಅವನಿಗೆ. ಯಾಕಂತಂದ್ರೆ ಎಲ್ಲ ಅವತಾರ ಪುರುಷರು ಶರೀರ ತಂದಿರ್ತಾರೆ, ಈ ಮಣ್ಮಯವಾದ ಶರೀರ. ಆದರೆ ಅವರ ಭಕ್ತಿ ಅಂತ ಸೆಳೆತಕ್ಕಂಥದ್ದು ಇದೆಯಲ್ಲ, ಅದನ್ನು ಎಷ್ಟು ಬೇಕಾದರೂ ಅವನು ಮೆಲ್ಲಬಲ್ಲ. ಆ ಭಕ್ತಿಯನ್ನು ಆಸ್ವಾದಿಸೋದಕ್ಕಾಗಿ ಅವನು ಮನುಷ್ಯ ರೂಪದಿಂದ ಬರ್ತಾನೆ ಅಂತ ಅನ್ನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಹೇಳ್ತಾರೆ, ಆದ್ರಿಂದ ಭಗವಂತ ತನ್ನ ಅವತಾರಗಳಲ್ಲಿ ಅತಿ ಹೆಚ್ಚಾಗಿ ವ್ಯಕ್ತವಾಗಿರ್ತಾನೆ. ಅವತಾರ ಪುರುಷನ ಶರೀರ ಇನ್ನೂ ಬದುಕಿರುವಾಗಲೇ ಆತನಿಗೆ ಪೂಜೆ ಸೇವೆ ಸಲ್ಲಿಸಬೇಕು. ಹಾಗಲು ಮೂಡಿದೊಡನೆಯೇ ಭಗವಂತ ತನ್ನ ಅಂತಃಪುರಕ್ಕೆ ಹೊರಟೋಗ್ಬಿಡ್ತಾನೆ. ಹಾಗಲು ಮೂಡಿದೊಡನೆಯೇ ಭಗವಂತ ತನ್ನ ಅಂತಃಪುರಕ್ಕೆ ಹೊರಟೋಗ್ಬಿಡ್ತಾನೆ ಅಂತ. ಹಾಗಲು ಮೂಡಿದ್ರೆ ಭಗವಂತ ಹೊರಟೋದ ಅಂತಾರೆ. ಭಗವಂತ ಯಾವಾಯ್ತು? ಚಂದ್ರನ ಉಪಾಧಿಯಲ್ಲಾಯ್ತು. ಚಂದ್ರ ರಾತ್ರಿಡೀ ಬೆಳಗ್ತಾ ಇರ್ತಾನೆ. ಹಾಗೆ ಬೆಳಗ್ತಾ ಇರುವಾಗಲೇನೇನೆ ಅವನ ಒಂದು ಆಸ್ವಾದವನ್ನು ಏನ್ ಮಾಡಬಹುದೋ ಅದನ್ನು ಮಾಡ್ಕೊಂಡು ಬಿಡ್ಬೇಕು, ಚೆನ್ನಾಗಿ ಅವನನ್ನು ಅನುಭವಿಸ್ಬಿಡ್ಬೇಕು. ಹಾಗಲಾಯ್ತು ಅಂತಂದ್ರೆ ಚಂದ್ರ ಕಣ್ಮರೆಯಾಗಿ ಬಿಡ್ತಾನೆ ಅಂತಾನು ಉದಾಹರಣೆ ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವತಾರ ಪುರುಷನನ್ನು ಎಲ್ಲರೂ ಗುರುತಿಸಲಾರರು. ಅವತಾರ ಪುರುಷನು ದೇಹಧಾರಣೆಯಿಂದ ದಸೆಯಿಂದ ನಮ್ಮ ಹಾಗೆ ರೋಗ ಶೋಕ ಹಸಿವು ಬಾಯಾರಿಕೆ ಇವುಗಳಿಗೆ ತುತ್ತಾಗಿರ್ತಾನೆ. ರಾಮ ಸೀತೆಗಾಗಿ ಅತ್ತ, ಆ ಅತ್ತ ರಾಮನನ್ನು ಕಂಡು ಎಂಥ ರಾಮ ಇವನು ಅಂತ ನಾವು ಅವನನ್ನು ಅತ್ತತ್ತ ಸರಿಸಿಬಿಡ್ತೇವೆ. ಅವತಾರ ಪುರುಷನನ್ನು ಎಲ್ಲರೂ ಗುರುತಿಸಲಾರರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾರೆ, ಪುರಾಣದಲ್ಲಿ ಹೇಳಿದೆ, ಹಿರಣ್ಯಾಕ್ಷನ ವಧೆಯಾದ ನಂತರ ವರಾಹ ರೂಪಿಯಾದ ವಿಷ್ಣು ಮರಿಗಳನ್ನು ಕಟ್ಟಿಕೊಂಡು ಸುಮ್ಮನೆ ಇದ್ಬಿಟ್ಟ. ಅವುಗಳಿಗೆ ಹಾಲನ್ನು ಕೊಡ್ತಾ ಸುಧಾಮಕ್ಕೆ ಹಿಂತಿರುಗಬೇಕು ಅಂತ ಹೇಳ್ತಕ್ಕಂತ ಮಾತೇ ಇಲ್ಲದೆ ತೆಪ್ಪಗೆ ಇದ್ಬಿಟ್ಟ. ಕೊನೆಗೆ ಶಿವ ಬಂದು ಆ ವರಾಹದ ಶರೀರವನ್ನ ತನ್ನ ಶಿಶುಲದಿಂದ ತಿವಿದು ನಾಶ ಮಾಡಿದಾಗ ವಿಷ್ಣು ಅಂತ ನಗ್ತಾ ತನ್ನ ಸುಧಾಮಕ್ಕೆ ಹಿಂತಿರುಗಿ ಬಂದ ಅಂತ ಪುರಾಣದಲ್ಲಿ ಇದೆ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೇಳಿದರು ಅಂತ ನಾನಿಲ್ಲಿ ಹೇಳ್ತಾ ಇದ್ದೆ. ಬಹಳ ಸ್ವಾರಸ್ಯಕರವಾದಂತಹ ಕಥೆ ಇದು. ಆ ಭುವನ ಮೋಹಿನಿ ಮಾಯೆ ಅಂತ ಹೇಳತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕೂಡ ತನ್ನ ಪಾಶದೊಳಗೆ ಎಳೆದುಕೊಳ್ಳಬಲ್ಲದು ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಈ ಕತೆ. ವರಾಹ ರೂಪ ಮುಗಿದ ಮೇಲೆ ಆ ಹಂದಿ ರೂಪವನ್ನು ಅಲ್ಲೇ ಒದರಿಬಿಟ್ಟು ತನ್ನ ಪಾಡಿ ತಾನು ವೈಕುಂಠಕ್ಕೆ ಹೋಗಬೇಕೋ ಬೇಡವೋ, ಆದರೆ ಆ ವರಾಹ ರೂಪವೇ ಅವನಿಗೆ ಇಷ್ಟವಾಯಿತು. ಆ ವರಾಹ ರೂಪಿಯಾದಂತಹ ವಿಷ್ಣುವನ್ನು ಬಳಿಗೆ ಸಾಕ್ಷಾತ್ ಭೂಮಾತೆ ವಾರಾಹಿಯಾಗಿ ಹೆಣ್ಣು ವರಾಹವಾಗಿ ಸೇರಿ ಸಂತಾನೋತ್ಪತ್ತಿಯಾಗಿ, ಅದೇನು ಹಂದಿ ಸಂತಾನ ಕೇಳಬೇಕೇ, ಒಂದೊಂದು ಮಗುವಿನ ಮೇಲೆ ಮನಸ್ಸು ಎಷ್ಟು ನೆಲೆ ನಿಂತಿರುತ್ತೆ. ಇನ್ನಷ್ಟೊಂದು ಮರಿಗಳು ಕುಯ್ ಕುಯ್ ಕುಯ್ ಅಂತ ಹೇಳು ಬರುವಾಗ ಸುತ್ತಮುತ್ತ ಓಡಾಡ್ತಾ ಇರುವಾಗ ಯಾರಿಗೆ ತಾನೇ ಆ ಸಂಸಾರವನ್ನು ಬಿಟ್ಟು ಹೋಗ್ಬೇಕು ಅಂತ ಮನಸ್ಸಾಗುತ್ತೆ. ವಿಷ್ಣು ಅಲ್ಲೇ ಎದ್ಬಿಟ್ಟನಂತೆ. ಇಲ್ಲಿ ದೇವತೆಗಳೆಲ್ಲ ಹಾಹಾಕಾರ, ಏನು ವಿಷ್ಣು ಹಿಂತಿರುಗಲಿಲ್ವಲ್ಲ, ಏನ್ ಮಾಡಲಿ, ಏನು ಪ್ರಯತ್ನ ಮಾಡಿದ್ರು ಕೂಡ ಅವನು ವಾಪಸ್ ಬರಲಿಲ್ಲ. ಆಗ ಶಿವನಿಗೆ ಮೊರೆ ಹೋಯ್ತಂತೆ. ಶಿವ ತನ್ನ ತ್ರಿಶೂಲವನ್ನೇ ತೆಗೆದುಕೊಂಡು ಹೋಗಿ, ಏನೋ ಇಲ್ಲೇ ಇದ್ಬಿಟ್ಟಿಯಲ್ಲ, ಅಲ್ಲೆಲ್ಲ ಖಾಲಿ ವೈಕುಂಠ ಎಲ್ಲ ಖಾಲಿಯಾಗಿದೆ, ಬಾರೋ, ಇಲ್ಲಿ ಬಹಳ ಆನಂದವಾಗಿದೆ ಕಣೋ, ಹೇಗೆ ಬಿಟ್ಟು ಬರಲಿ, ಓಹೋ ಇಷ್ಟೊಂದು ಆನಂದವಾಗಿದೆ ನಿನಗೆ ಅಂತ ಆ ಮೋಹವನ್ನು ಹೋಗಲಾಡಿಸೋದಕ್ಕೆ ಇವನು ತ್ರಿಶೂಲ. ಈ ಶಿವನ ಮೋಹವನ್ನು ಹೋಗಲಾಡಿಸೋದಕ್ಕೆ ವಿಷ್ಣು ಕೆಲಸ ಮಾಡಿದ್ದು ಉಂಟು, ವಿಷ್ಣುವಿನ ಮೋಹವನ್ನು ಹೋಗಲಾಡಿಸೋದಕ್ಕೆ ಶಿವ ಕೆಲಸ ಮಾಡು, ಇವರಿಬ್ಬರ ಮೋಹವನ್ನು ಹೋಗಲಾಡಿಸೋದಕ್ಕೆ ಬ್ರಹ್ಮ ಕೆಲಸ ಮಾಡು. ಹೀಗೆ ಅವರೊಳಗೆ ಪರಸ್ಪರ ತಿಳುವಳಿಕೆ ಇದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅದೆಲ್ಲ ಇರೋದ್ರಿಂದಲೇನೆ ಮಾಯೆಯಿಂದ ಪಾರಾಗೋದಕ್ಕೆ ಅವರಿಗೆ ಸಾಧ್ಯವಾಯಿತು ಅಂತ ಕಾಣುತ್ತೆ. ಮಾಸ್ಟರ್ ಮಹಾಶಯ ಬರೀತಾನೆ, ಈಗ ಅಪರಾಹ್ನ ಭವನಾಥ ಬಂದಿದ್ದಾನೆ. ಕೊಠಡಿಯಲ್ಲಿ ರಾಖಾಲ, ಮಾಸ್ಟರ್, ಹರೀಶ ಮೊದಲಾದವರು ಕುಳಿತಿದ್ದಾರೆ. ಶ್ರೀರಾಮಕೃಷ್ಣ ಭವನಾಥಿಗೆ ಹೇಳ್ತಾರೆ, ಅವತಾರವನ್ನು ಪ್ರೀತಿಸುವುದಕ್ಕೆ ಸಾಧ್ಯವಾದರೆ ಬೇಕಾದಷ್ಟಾಯ್ತು. ಆಹಾ, ಗೋಪಿಯರಿಗೆ ಕೃಷ್ಣನ ಮೇಲೆ ಎಂಥ ಪ್ರೀತಿ! ಅವತಾರ ಪುರುಷನನ್ನು ಪ್ರೀತಿಸುವುದಕ್ಕೆ ಸಾಧ್ಯವಾದರೆ ಬೇಕಾದಷ್ಟಾಯ್ತು. ಇದನ್ನು ಶ್ರೀ ಸ್ವಾಮಿ ವಿವೇಕಾನಂದರು ಬಗೆ ಬಗೆಯಾಗಿ ವರ್ಣಿಸಿದ್ದಾರೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಅದರಲ್ಲಿ ನೋಡ್ಬೇಕು ಅದನ್ನ. ಅವತಾರ ಎಂತೆಂತಹ ಅಭೂತಪೂರ್ವದ ಕಾರ್ಯ ಮಾಡಬಲ್ಲದು ಅಂತ. ಶ್ರೀರಾಮ್ ತಮ್ಮ ಮಾತನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ರಾಸಲೀಲೆ ಮುಂದುವರಿತಾ ಇದ್ದಾಗ ಇದ್ದಕ್ಕಿದ್ದಾಗೆ ಶ್ರೀಕೃಷ್ಣ ಅಂತರ್ಧಾನವಾಗಿಬಿಟ್ಟ. ಅದನ್ನ ನೋಡಿ ಗೋಪಿಯರು ಉನ್ಮಾದಿನಿಯರಾಗಿಬಿಟ್ಟಿದ್ದಾರೆ. ಮರದ ಕಡೆ ನೋಡಿ ಹೇಳ್ತಾರೆ, ಓ ಮರವೇ, ನೀನೊಬ್ಬ ನಿಜಕ್ಕೂ ತಪಸ್ವಿ ಆಗಿರಬೇಕು. ನೀನು ಶ್ರೀಕೃಷ್ಣನನ್ನ ನೋಡಿರಲೇಬೇಕು, ಇಲ್ಲದಿದ್ರೆ ನೀನು ಹೀಗೆ ಸಮಾಧಿಸ್ಥನಾಗಿ ನಿಶ್ಚಲನಾಗಿ ಇರೋದಕ್ಕೆ ಹೇಗೆ ಸಾಧ್ಯವಾಯ್ತು? ಹಸಿರು ಹುಲ್ಲಿನಿಂದ ಕೂಡಿದಂತಹ ಭೂಮಿಯನ್ನು ನೋಡಿ, ಮೈದಾನವನ್ನು ನೋಡಿ ಹೇಳ್ತಾರೆ, ಓ ಭೂಮಿಯೇ, ನೀನು ನಿಜವಾಗಿಯೂ ಶ್ರೀಕೃಷ್ಣನನ್ನು ನೋಡಿರಲೇಬೇಕು, ಇಲ್ಲದಿದ್ರೆ ನೀನು ಹೀಗೆ ರೋಮಾಂಚಿತರಾಗಿರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಆ ಹುಲ್ಲು ನಿಮಿರ್ಕೊಂಡಿದ್ದನ್ನು ಕಂಡು ಪರಮಾತ್ಮ ಸ್ಪರ್ಶದಿಂದ ರೋಮಾಂಚಿತರಾಗಿದ್ದಾಳೆ ಭೂದೇವಿ ಅಂತ ಈ ತರ ಭಾವಿಸ್ತಾರಂತೆ ಆ ಗೋಪಿಕಾ ಸ್ತ್ರೀಯರು. ಬಳಿಕ ಮಾಧವಿ ಲತೆಯನ್ನು ನೋಡಿ ಹೇಳ್ತಾರೆ, ಓ ಮಾಧವಿ, ನಮ್ಮ ಮಾಧವನ್ನು ನಮಗೆ ಕೊಡು. ಆ ಬಳ್ಳಿಯನ್ನು ಕೇಳ್ತಾ ಇದ್ದಾರೆ, ನನ್ನ ದೇವರನ್ನು ನಮಗೆ ಕೊಡು ಅಂತ. ಆ ಬಳ್ಳಿ ಎಲ್ಲಿ ಕೊಟ್ಟಿತು ಅಂತ ಯೋಚನೆ ಮಾಡೋದಕ್ಕೆ ಅವರಿಂದ ಸಾಧ್ಯವಿಲ್ಲ. ಯಾವುದು ಬೇಕಾದರೂ ತಮಗೆ ಆ ಭಗವಂತನ ಒದಗಿಸಿ ಕೊಡಬಲ್ಲದು ಅಂತ ಹೇಳ್ತಕ್ಕಂಥ ಭಾವ, ಆ ಕೃಷ್ಣ ಭಾವ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಪ್ರಬಲವಾಗಿತ್ತು ಅವರಲ್ಲಿ. ಗೋಪಿಯರದು ಪ್ರೇಮೋನ್ಮಾದ. ಶ್ರೀಕೃಷ್ಣನನ್ನು ಬಲರಾಮನನ್ನ ಮಥುರೆಗೆ ಕರೆದುಕೊಂಡು ಹೋಗೋದಕ್ಕೆ ಅಕ್ರೂರ ಬೃಂದಾವನಕ್ಕೆ ಬಂದ. ಅವರು ರಥಕ್ಕೆ ಹತ್ತಿದಾಗ ಗೋಪಿಕಾ ಸ್ತ್ರೀಯರು ರಥದ ಚಕ್ರಗಳನ್ನು ಬಲವಾಗಿ ಹಿಡಿದುಕೊಂಡು ಅದು ಮುಂದುವರಿಯೋದಕ್ಕೆ ಬಿಟ್ಕೊಡಲೇ ಇಲ್ಲ. ಹೀಗಂತ ಹೇಳಿದ ತಕ್ಷಣ ಶ್ರೀರಾಮಕೃಷ್ಣರು ಅಕ್ರೂರನ ಭಾವವನ್ನ ಆರೋಪಿಸಿಕೊಂಡು ಹೇಳ್ತಾ ಇದ್ದಾರೆ, ತಡೆಯದಿರಿ ತಡೆಯದಿರಿ ರಥ ಚಕ್ರಗಳನ್ನು, ತಡೆಯದಿರಿ ತಡೆಯದಿರಿ ರಥ ಚಕ್ರಗಳನ್ನು, ಚಕ್ರದಿಂದ ಈ ರಥ ಮುನ್ನಡೆಯುವುದೇನು, ಚಕ್ರದಿಂದ ಈ ರಥವು ಮುನ್ನಡೆಯುವುದೇನು, ಯಾವ ಚಕ್ರಿಯ ಇಚ್ಛೆಗೆ ಈ ಲೋಕ ಚಕ್ರ, ಯಾವ ಚಕ್ರಿಯ ಇಚ್ಛೆಗೆ ಈ ಲೋಕ ಚಕ್ರ ನಡೆಯುವುದು, ಅವನಿಚ್ಛೆ ನಡೆಸುವುದು ಇದನ್ನು, ಚಕ್ರಿಯ ಇಚ್ಛೆಯಿಂದ ಈ ಚಕ್ರ ನಡೀತಾ ಇದೆ ವಿನಃ ಈ ಸಾರಥಿಯಾದಂತಹ ನಾನು ಅಕ್ರೂರ ನಾನು ನಡೆಸ್ತಾ ಇದ್ದೇನೆ ತಿಳ್ಕೊಂಡ್ರೇನೋ, ಬಿಡಿ ಬಿಡಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಚಕ್ರದಿಂದ ಈ ರಥವು ಮುನ್ನಡೆಯುವುದೇನು, ಯಾವ ಚಕ್ರಿಯ ಇಚ್ಛೆಗೆ ಈ ಲೋಕ ನಡೆಯುವುದೋ ರಥಿಯ ಆಜ್ಞೆಗೆ ಅನುಸಾರ ಸಾರಥಿ ರಥವನ್ನು ಚಲಿಸುತ್ತಾನೆ ಅಂತನೋ. ಈ ಮಾತುಗಳನ್ನೆಲ್ಲ ಹೇಳಿಕೊಂಡು ಹೇಳ್ತಾರೆ, ಈ ಮಾತುಗಳು ನನ್ನ ಹೃದಯದ ಅಂತರಾಳವನ್ನ ಕಲಕಿಬಿಟ್ಟಿದೆ ಅಂತ. ಭಗವಂತನ ಇಚ್ಛೆಯಿಂದ ಎಲ್ಲವೂ ನಡೆಯುತ್ತೆ ಅಂತ ಈ ಮಾತಿನ ತಾತ್ಪರ್ಯ. ಆ ಗೋಪಿಕಾ ಸ್ತ್ರೀಯರು ರಥ ಮುಂದೆ ಸಾಗದಂತೆ ಚಕ್ರಗಳನ್ನು ಬಲವಾಗಿ ಹಿಡಿದುಕೊಳ್ಳಬೇಕಾದ್ರೆ ಅದೆಂತಹ ಪ್ರೇಮೋನ್ಮಾದ ಇರಬೇಕು, ಅದು ಒಂದು ವಿಚಾರ. ಶ್ರೀರಾಮಕೃಷ್ಣ ಇಲ್ಲಿ ತಮ್ಮ ಹೃದಯ ಕಲಕಿದ್ದು ಆ ಒಂದು ದೃಶ್ಯವನ್ನು ಕಂಡು ಅಂತ ಹೇಳಲಿಲ್ಲ, ಬದಲಾಗಿ ಚಕ್ರದಿಂದ ಈ ರಥ ನಡೀತದೇನು, ಚಕ್ರಿಯ ಇಚ್ಛೆಯಿಂದ ಈ ರಥ ನಡೀತಾ ಇದೆ. ಚಕ್ರಿ ಅಂದ್ರೆ ಶಂಖಚಕ್ರ ಗದಾ ಪದ್ಮಧಾರಿ ಚಕ್ರಿ, ಪರಮಾತ್ಮನ ಇಚ್ಛೆಗೆ ತೃಣಮಪಿ ನಚಲತಿ ತೇನ ವಿನ. ಉಪನಿಷತ್ತು ಕೂಡ ಈ ಕಥೆಯನ್ನು ಹೇಳಿದೆ, ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ನಡೀತಕ್ಕಂಥದ್ದು ಅಂತನ್ನೋದನ್ನ. ಈ ಭಗವಂತನ ಇಚ್ಛೆಗನುಸಾರವಾಗಿ ನಡೀತಾ ಇದೆ ಅಂತ ಹೇಳುವಂತಹದ್ದನ್ನ ಶ್ರೀರಾಮಕೃಷ್ಣರು ಎಷ್ಟರ ಮಟ್ಟಿಗೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮಾತು ಬಂದಾಗ ಆ ಮಾತಿನ ತತ್ತತ್ಯ ಅರಿವಾಗಿ ಅವರ ಹೃದಯವೇ ಅಲ್ಲೋಲಕಲ್ಲೋಲವಾಗಿ ಬಿಡ್ತಂತೆ. ಅಂದ್ರೆ ಭಗವಂತನ ಇಚ್ಛೆಗನುಸಾರವಾಗಿ ಏನೇನು ನಡೀತಾ ಇದೆ ಅಂತ ಅನ್ನೋದನ್ನ ಅನುಭವಕ್ಕೆ ತಂದುಕೊಂಡಾಗ ಭಗವಂತ ಎಂಥ ಇಚ್ಛಾಮಯ, ಈ ಭಗವಂತನ ಇಚ್ಛೆಯನ್ನು ಭಾವಿಸುವುದರಲ್ಲೇ ಎಂಥ ಆನಂದ, ಏನೇನು ಆಯ್ತೋ, ಏನೇನು ಆಗದಾ ಇದೆಯೋ ಈ ಜಗತ್ತಿನಲ್ಲಿ, ನಮ್ಮ ವೈಯಕ್ತಿಕವಾಗಿ ವ್ಯಕ್ತಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ, ಇಡೀ ಜಗತ್ತಿಗೆ ಸಂಬಂಧಪಟ್ಟಂತೆ ಸೃಷ್ಟಿ ಸ್ಥಿತಿ ಲಯ, ಸೂರ್ಯೋದಯ ಸೂರ್ಯಾಸ್ತಮಾನ, ವಸಂತಕಾಲ ಮಳೆಗಾಲ ಚಳಿಗಾಲ, ಈ ಋತುಭೇದಗಳು, ಇವುಗಳೆಲ್ಲ ಪರಮಾತ್ಮ ಇಚ್ಛೆಗನುಸಾರವಾಗಿ ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ನಿಮ್ಮ ಇಚ್ಛೆ ಯಾವುದೂ ಇಲ್ಲ ಇದರಲ್ಲಿ. ಎಂತೆಂತ ದೊಡ್ಡ ದೊಡ್ಡ ಭೂಪರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನೂ ಮಾಡಲಾರ. ನನ್ನಿಂದಾಗಿ ನಡೀತಾ ಇದೆ ಈ ಜಗತ್ತು ಅಂತ ಇವನು ಗತ್ತು. ಆದರೆ ಯಾವ ಕೆಲಸಕ್ಕೂ ಬರದೇ ಇರತಕ್ಕಂಥವನು ಈ ಮನುಷ್ಯ. ಅವನವನು ಪಾಡಿಗೆ ಏನಾದರೂ ಸಂಪಾದಿಸೋದಕ್ಕೆ ಸಾಧ್ಯವಾದರೆ ಅದವನು ಪ್ರಾಪ್ತಿ. ಆದರೆ ಈ ಜೀವಿಗಳಿಗೆ ಸಂಬಂಧಪಟ್ಟಂತೆ ಎರಡು ಇಚ್ಛೆಗಳು ಕೆಲಸ ಮಾಡ್ತಾ ಇವೆ. ಒಂದು ಭಗವಂತನ ಇಚ್ಛೆ, ಇನ್ನೊಂದು ಅವನವನ ಕರ್ಮದ ಇಚ್ಛೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಪ್ರಾಣಿಗಳಿಗೆ ಈ ಕರ್ಮದ ಇಚ್ಛೆ ಅಂತ ಹೇಳ್ತಕ್ಕಂಥದ್ದಿಲ್ಲ. ಕರ್ಮಬಂಧನ ಇಲ್ಲ. ಬುದ್ಧಿಪೂರ್ವಕವಾಗಿ ಯಾರು ಕರ್ಮ ಮಾಡ್ತಾರೋ ಅವರಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಕರ್ಮ ಕರ್ಮಫಲ ಅಂತಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ತನ್ನ ಸತ್ಕರ್ಮ ದುಷ್ಕರ್ಮ ಅಂತ ಹೇಳ್ತಕ್ಕಂತಹ ಕರ್ಮಗಳ ಇಚ್ಛೆಗೆ ಅನುಸಾರವಾಗಿ ತನ್ನ ಜೀವನವನ್ನು ಕಂಡುಕೊಳ್ತಾನೆ, ತನ್ನ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವನವನ ಕರ್ಮ ಅವನವನ ಜಾಗಕ್ಕೆ ಅವನವನ ಸುಖ ಪ್ರಾರಬ್ಧವನ್ನು ಒದಗಿಸಿಕೊಡ್ತದೆ, ಇಲ್ಲದ್ರೆ ಕಷ್ಟ ಪ್ರಾರಬ್ಧವನ್ನು ಒದಗಿಸಿಕೊಡುತ್ತೆ. ಆದರೆ ಯಾರು ತಮ್ಮ ಇಚ್ಛೆಯನ್ನ ಭಗವಂತನ ಇಚ್ಛೆಗೆ ಅರ್ಪಿಸಿ ಬಿಟ್ಟಿರ್ತಾರೋ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತನ್ನುವ ಧಾಟಿಯಲ್ಲಿ ತನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಯಾರು ವಹಿಸಿಕೊಟ್ಟಿದ್ದಾರೋ ಅವನ ವಿಷಯದಲ್ಲಿ ಭಗವಂತನ ಇಚ್ಛೆ ನಡೆಯೋದಕ್ಕೆ ಶುರುವಾಗುತ್ತೆ. ಅವನು ಏನೇನು ಮಾಡ್ತಾನೋ, ಅವನೇನೇನು ಅನುಭವಿಸ್ತಾನೋ, ಅದೆಲ್ಲವೂ ಭಗವಂತನ ಇಚ್ಛೆಯೇ. ಇದೊಂದು ಬಹಳ ಅದ್ಭುತವಾದಂತಹ ಬಹಳ ದೊಡ್ಡ ವಿಚಾರ. ಮುಂದೆ ಅದನ್ನ ಸಂದರ್ಭ ಬಂದಾಗ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಜಗತ್ ಹರಿ ಓಂ ತತ್ಸತ್.